ಇನ್ನೊಂದು ಹಸಿರೆಲೆ ಗೊಬ್ಬರ ಅಂದರೆ ನಮ್ಮ ಕೃಷಿ ಜಮೀನಿನ ಸುತ್ತಮುತ್ತಲಿರುವ ಬದುವಿನ ಮೇಲಿರ್ಬೋದು, ಬೇಲಿಗುಂಟೆ ಇರ್ಬೋದು, ಇತರ ಜಾಗಗಳಿರ್ಬೋದು, ಅಥವಾ ಸಮೀಪದ ಸೊಪ್ಪಿನ ಬೆಟ್ಟ ಅಥವಾ ಕಾಡಿನಲ್ಲಿರುವಂತಹ ಬೆಳೆದಂತಹ ಗಿಡ ಮರಗಳ ಎಲೆ ಮತ್ತು ಮೃದು ಕಾಂಡಗಳನ್ನು ತಂದುಬಿಟ್ಟು ಮಣ್ಣಿನಲ್ಲಿ ಸೇರಿಸಿದರೆ ಅದಕ್ಕೆ ಹಸಿರೆಲೆ ಗೊಬ್ಬರ ಅಂತ ಹೇಳ್ತೀವಿ. ಇವೆರಡೂ ಒಂದು ಹಸಿರು ಗೊಬ್ಬರ ಇರ್ಬೋದು, ಹಸಿರೆಲೆ ಗೊಬ್ಬರ ಇರ್ಬೋದು, ಒಂದು ಉತ್ಕೃಷ್ಟ ಜಾತಿಯ ಸಾವಯವ ಗೊಬ್ಬರ ತಯಾರಿಕೆ ಮಾಡಿ ನಮ್ಮ ಮಣ್ಣಿನ ಫಲವತ್ತತೆ ಹೆಚ್ಚಿಸಲು ಅಂತ ಸಹಕಾರಿಯಾಗ್ತದೆ. ಮುಖ್ಯವಾಗಿ ಇದರ ಉಪಯೋಗಗಳೇನೆಂದರೆ, ಈ ಹಸಿರು ಗೊಬ್ಬರಗಳು ಮತ್ತು ಹಸಿರೆಲೆ ಗೊಬ್ಬರಗಳು ಶೀಘ್ರವಾಗಿ ಕಳೆಯುವ ಪ್ರಕ್ರಿಯೆ ನಡೆಯೋದ್ರಿಂದ ಬಹಳಷ್ಟು ಬೇಗ ಮಣ್ಣಿನ ಫಲವತ್ತತೆ ಹೆಚ್ಚಿಸೋಕ್ಕೆ ಸಹಕಾರಿಯಾಗ್ತದೆ. ಮತ್ತು ಬೇಳೆಕಾಳು ಬೆಳೆಗಳ ವರ್ಗಕ್ಕೆ ಸೇರುವಂತಹ ಹಸಿರು ಗೊಬ್ಬರಗಳನ್ನು ಬೆಳೆಯೋದ್ರಿಂದ ಅವು ಆ ವಾತಾವರಣದಿಂದ ಸಾರಜನಕಗಳನ್ನು ಸ್ಥಿರೀಕರಿಸಿಕೊಂಡ್ಬಿಟ್ಟು ಮಣ್ಣಿಗೆ ಸೇರಿಸತ್ತೆ. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಿಗೆ ಆಗ್ತದೆ. ಇನ್ನೊಂದು ಏನಾಗ್ತದೆ ಅಂದರೆ, ನಾವು ಬೇರೆ ಬೇರೆ ರೀತಿಯ ಗಿಡಗಳನ್ನು ತಂದು ಭೂಮಿಗೆ ಸೇರಿಸೋದ್ರಿಂದ ಈಗ ಕೆಳ ಸ್ತರದಲ್ಲಿರುವ ಪೋಷಕಾಂಶಗಳಿರ್ಬೋದು, ಬೇರೆ ಸ್ಥಳದಲ್ಲಿರುವಂಥ ಪೋಷಕಾಂಶಗಳಿರ್ಬೋದು, ಅದು ಮಣ್ಣಿಗೆ ಒಂದು ನಾವು ಕೃಷಿ ಬೆಳೆಯುವ ಪ್ರದೇಶಗಳಿಗೆ ತಂದು ಸೇರಿಸೋದ್ರಿಂದ ಅಲ್ಲಿ ಮಣ್ಣಿನ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಆಗ್ತದೆ. ಇನ್ನೊಂದು ಬಹಳ ಮುಖ್ಯವಾಗಿ ಏನಾಗ್ತದೆ ಅಂದರೆ, ಈ ಹಸಿರು ಗೊಬ್ಬರ ಬೆಳೆಯೋದ್ರಿಂದ ನಮ್ಮ ಭೂ ಸವಕಳಿ ಕಡಿಮೆ ಆಗ್ತದೆ, ಜೊತೆಯಲ್ಲಿ ಆ ಕೃಷಿ ಭೂಮಿಯಲ್ಲಿ ಕಳೆಗಳು ಸಹ ಬಹಳಷ್ಟು ನಿಯಂತ್ರಣವಾಗ್ತದೆ. ಈ ಹಸಿರು ಗೊಬ್ಬರ ಬೆಳಿಬೇಕಾಗಿರುವಂಥ ಆ ಬೆಳೆಗಳಲ್ಲಿ ಬೇಕಾಗಿರುವ ಗುಣಧರ್ಮಗಳು ಏನೆಂದರೆ, ಅಲ್ಪ ಕಾಲದಲ್ಲಿ ಅಧಿಕ ಪ್ರಮಾಣದ ಎಲೆ ಮತ್ತು ಮೃದು ಕಾಂಡಗಳು ಈ ಹಸಿರು ಗೊಬ್ಬರ ಅಥವಾ ಹಸಿರೆಲೆ ಗೊಬ್ಬರದಲ್ಲಿ ದೊರೆಯುವಂತಾಗಬೇಕು. ಅವು ಕಳೆಗಳ ಏನಿದೆ ಅದರ ಜೊತೆ ಸ್ಪರ್ಧಿಸಿ ಅವುಗಳ ಬೆಳವಣಿಗೆಯನ್ನು ನಿಯಂತ್ರಿಸಬೇಕು. ಒಟ್ಟು ತೂಕದಲ್ಲಿ ಹಸಿರು ಎಲೆಗಳು ಮತ್ತು ಮೃದು ಕಾಂಡಗಳ ಪ್ರಮಾಣ ಹೆಚ್ಚಿರಬೇಕು. ಬೇರುಗಳು ಆಳದಲ್ಲಿ ಮತ್ತು ವಿಶಾಲವಾದ ಪ್ರದೇಶದಲ್ಲಿ ಬೆಳೆಯುವಂತಿರಬೇಕು. ಇನ್ನು ಹಸಿರು ಗೊಬ್ಬರದ ಬೆಳೆಗಳು ಅಂತ ಹೇಳ್ಕೊಂಡು ಬಂದುಬಿಟ್ರೆ ಇದರಲ್ಲಿ ಮುಖ್ಯವಾಗಿ ಸೆಣಬು, ದಯಂಚ, ಸಸ್ಪೇನಿಯ, ಹೆಸರು, ಅಲಸಂದಿ, ಚವಳಿ ಇತ್ಯಾದಿ ಬೆಳೆಗಳು ಬೆಳೀತಾರೆ. ಇದು ದ್ವಿದಳ ಧಾನ್ಯಗಳು. ಇನ್ನು ಇದರ ಜೊತೆಗೆ ರೈ, ಸಾಸಿವೆ, ಬಕ್ವೀಟ್ ಈ ಥರ ಬೆಳೆಗಳನ್ನು ಸಹ ಬೆಳೆಯಬಹುದು. ಇನ್ನು ಹಸಿರೆಲೆ ಗೊಬ್ಬರವಾಗಿ ನಾವು ಗ್ಲಿರಿಸಿಡಿಯಾ ಇರ್ಬೋದು, ಸಸ್ಬೇನಿಯಾ ಇರ್ಬೋದು, ಹೊಂಗೆ ಇರ್ಬೋದು, ಬೇವು ಇರ್ಬೋದು, ನೇರಳೆ ಇರ್ಬೋದು, ಈ ರೀತಿಯ ಮರಗಳನ್ನು ಅಥವಾ ಎಲೆಗಳನ್ನು ಬಳಸಿಬಿಟ್ಟು ನಾವು ಹಸಿರೆ ಗೊಬ್ಬರವನ್ನು ತಯಾರಿಸಲು ಉಪಯೋಗಿಸ್ತೀವಿ. ಇನ್ನು ಈ ವಿಷಯದ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿಗಳನ್ನು ಬೇಕಾದಲ್ಲಿ ನನ್ನ ಮೊಬೈಲ್ ಸಂಖ್ಯೆ 9606758948ಕ್ಕೆ ಸಂಪರ್ಕಿಸಲು ಕೋರುತ್ತೇನೆ. ನಮಸ್ಕಾರ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಇದೀಗ ಕೇಳಿ ಜಗಳೂರು ತಾಲೂಕು ಬಿಸ್ತವಳ್ಳಿಯ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಕಾರ್ಯಚಟುವಟಿಕೆಗಳು. ಈ ಕುರಿತು ಸಂಘದ ಕಾರ್ಯದರ್ಶಿಗಳಾದ ಬಿಎಲ್ ನಾಗರಾಜ್ ಅವರೊಂದಿಗಿನ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಬಿಸ್ತುವಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಒಂದು ಕಾರ್ಯಚಟುವಟಿಕೆಗಳು ಯಾವ ರೀತಿ ನಡೀತಾ ಇದ್ದಾವೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನು ಇವತ್ತು ತಿಳಿಸ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಈ ಸಂಘದ ಕಾರ್ಯದರ್ಶಿಗಳಾದಂತಹ ಬಿಎಲ್ ನಾಗರಾಜ್ ಅವರು. ಬಿಎಲ್ ನಾಗರಾಜ್ ಅವರೇ, ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ. ನಾಗರಾಜ್ ಅವರೇ, ಈ ಒಂದು ಬಿಸ್ತುವಳ್ಳಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘ ಅಂದ್ರೆ ಸ್ಥಾಪನೆಯಾಗಿ ಎಷ್ಟು ವರ್ಷ ಆಯ್ತು? ಸ್ಥಾಪನೆ ಆಗಿ 2014 May 31 ನಮ್ಗೆ ಸ್ಥಾಪನೆ ಆಯ್ತು. ನಮ್ಮೂರಲ್ಲಿ ಹೈನುಗಾರಿಕೆ ಮಾಡ್ಕೊಂತ ಜೀವನ ನಡೆಸ್ತಿದ್ದಾರೆ ಉತ್ಪಾದಕರು. ಡೈರಿ ಓಪನ್ ಮಾಡಿದಾಗಿನಿಂದ ಕ್ವಾಲಿಟಿ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಉತ್ಪಾದಕರಿಗೆ ಗುಣಮಟ್ಟ ನಾವು ಕಾಪಾಡ್ಕೊಂಡು ಅವರಿಗೆ ನಾವು ಪ್ಯಾಟಿ ಮೇಲೆ ದರ ಕೊಡ್ತಕ್ಕಂತ ಇರೋದ್ರಿಂದ ಅವರು ಎಲ್ಲ ಜೀವನವನ್ನು ಸುಖವಾಗಿ ಸಾಗಿಸ್ತಿದ್ದಾರೆ. ಬಿಸ್ತುವಳ್ಳಿಯಲ್ಲಿ ನೀವು ಈ ಒಂದು ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘ ಅಂದ್ರೆ ಈ ಒಂದು ಹಾಲು ಒಕ್ಕೂಟ ಸ್ಥಾಪನೆಗೆ ಮುಂಚಿತವಾಗಿ ನಿಮ್ಮ ಒಂದು ಗ್ರಾಮದ ಹೈನುಗಾರಿಕೆ ಮಾಡುವಂತಹ ರೈತರು ಎಲ್ಲರಿಗೆ ಹಾಲು ಮಾರಾಟ ಮಾಡ್ತಾ ಇದ್ರು? ಈಗ ನಮ್ಮ ಸ್ಥಾಪನೆ ಮಾಡೋದಕ್ಕಿಂತ ಮುಂಚೆ ಜಗಳೂರು ಹೋಟೆಲ್ಗಳಿಗೆ ಕೊಡ್ತಿದ್ರು. ಪಕ್ಕದ ಊರು ಡೈರಿಗಳಿಗೆ ತಗೊಂಡೋಗಿ ಹಾಕಿ ಬರೋರು. ಮಳೆ ಮತ್ತೆ ಬಂದಾಗ ನೆನ್ಕೊಂಡು ಹೋಗೋದು ಆ ಥರ ಎಲ್ಲ ಆಗಿಬಿಟ್ಟು ಭಾಳ ಇದು ಮಾಡಿದ್ರು. ಆಮೇಲೆ ನಾವು ನಮ್ಮೂರಲ್ಲಿ ಒಂದು ಡೈರಿ ಮಾಡಿದರೆ ಒಳ್ಳೆಯದು, ಇನ್ನೊಂದು ಊರಿಗೆ ಹೋಗಿ ಮಾರೋದು ತಪ್ಪುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಮ್ಮೂರಲ್ಲೇ ನಾವು ಒಂದು ಸಂಘ ಓಪನ್ ಮಾಡಿಬಿಟ್ಟು ನಾವು ಡೈರಿನ ಸ್ಥಾಪನೆ ಮಾಡಿದ್ವಿ. ಅಂದರೆ ಡೈರಿ ಈ ಒಂದು ಬಿಸ್ತೋಳಿ ಗ್ರಾಮದಲ್ಲಿ ಮಾಡ್ಬೇಕಂತ ಯಾಕೆ ಅನಿಸ್ತು ನಿಮಗೆ? ಅದೇ ಬೇರೆ ಊರಿಗೆಲ್ಲ ಹೋಗ್ಬಿಟ್ಟು ಈಗ ಹಾಲು ಮಾರಾಟ ಮಾಡ್ತಿದ್ರ, ಮೊಸರು ಮಾರಾಟ ಮಾಡೋದು, ಈಗ ಅಲ್ಲಿಗೆ ಹೋಗಿ ಮಾರಕ್ ಹೋದ್ರಂದ್ರೆ ಇಲ್ಲಿ ಬೇರೆ ಕೆಲಸ ಎಲ್ಲ ನಿಂತಿತ್ತು ರೈತರದು. ಬೆಳಿಗ್ಗೆ ಬಸ್ ಟೈಮ್ ಸರಿ ಸಿಕ್ತಿದ್ದಿಲ್ಲ, ಇಲ್ಲಿಂದ ಹೋಗೋದೆ ಹೋಗಿರ್ತಿದ್ರು ಬೆಳಗಿನ ಜಾವದಾಗ, ಅಲ್ಲಿಂದ ಬರೋತ್ತಿಗೆ ಲೇಟ್ ಆಗೋದು, ಇಲ್ಲಿ ಹೊಲದ ಕೆಲಸಗಳೆಲ್ಲ ಪೆಂಡಿಂಗ್ ನಿಂತ್ಕೊಳ್ಳೋವು. ಹಂಗಾಗಿ ಈಗ ಏನಾಯ್ತು, ನಮ್ಮೂರಾಗ ಒಂದು ಡೈರಿ ಬೇಕಂತ ನಾವು ಒಂದು ಸಭೆ ಕಲ್ಪಿಟ್ಟು, ಅವಾಗ ನಾವೇ ಮಾಡಿದ್ವಿ, ನಮ್ಮೂರಲ್ಲಿ ಒಂದು ಡೈರಿ ಇದ್ರೆ ಎಲ್ಲರಿಗೂ ಅನುಕೂಲ ಆಗತ್ತೆ, ಇನ್ನೊಂದೂರಿಗೆ ಹೋಗಿ ಮಾರೋದು ನಾವು ತಪ್ಪುತ್ತೆ ಅಂತ ಹೇಳ್ಬಿಟ್ಟು, ಹಂಗಾಗಿ ನಾವು ನಮ್ಮೂರಲ್ಲಿ ಒಂದು ಡೈರಿ ಸ್ಥಾಪನೆ ಮಾಡ್ಕೊಂಡ್ವಿ. ಅಂದ್ರೆ ನೀವು ಯಾವ ರೀತಿ ಸಿದ್ಧತೆ ಮಾಡ್ಕೊಂಡ್ರ ಈ ಒಂದು ಹಾಲು ಒಕ್ಕೂಟದಲ್ಲಿ ಡೈರಿ ಮಾಡ್ಬೇಕಂತ ಅನ್ಕೊಂಡಾಗ? ನಮ್ಗೀಗ ಡೈರಿ ಮಾಡ್ಕೊಂಡಾಗ ಇದಕ್ಕೆಲ್ಲ ಕಮಿಟಿ ಇರುತ್ತೆ, ಈಗ ಇದಕ್ಕೆಲ್ಲ ಬಾಡಿ ಬೇಕು, ಹಂಗಾಗಿ ಇದಕ್ಕೆಲ್ಲ ನಾವು ಊರಲ್ಲಿ ನಾವು ಎಲ್ಲ ಕುತ್ಕೊಂಡ್ಬಿಟ್ಟು ಒಂದು ಅನ್ಕಂಟೆಸ್ಟ್ ನಲ್ಲಿ ಎಲ್ಲರನ್ನು ಮೆಂಬರ್ಗಳು ಮಾಡ್ಕೊಂಡು, ಆಮೇಲೆ ಒಬ್ರು ಅಧ್ಯಕ್ಷರು ಮಾಡ್ಕೊಂಡು ಆ ಬಾಡಿ ರೆಜುಲೇಷನ್ ನಮ್ಮ ಒಕ್ಕೂಟಕ್ಕೆ ಕಳಿಸ್ತೀವಿ. ಅಲ್ಲಿಂದ ನಮಗೆಲ್ಲ ರಿಜಿಸ್ಟರ್ ಎಲ್ಲ ಹಾಕಿ ಬಂದ್ಮೇಲೆ ಏರ್ ಆಫೀಸು ಅದೆಲ್ಲ ಕೊಟ್ಟಮೇಲೆ ನಮ್ಮ ಸಂಘ ಕಾರ್ಯಚಟುವಟಿಕೆಗಳು ಚೆನ್ನಾಗಿ ನಡ್ಕೊಂತ ಬರ್ತದವೆ. ಇದುವರೆಗೂ ಯಾವುದೇ ರೀತಿ ತೊಂದರೆ ಇಲ್ಲ, ಚೆನ್ನಾಗಿ ನಡೀತಾ ಐತಿ. ಇದೇ ರೀತಿ ಚೆನ್ನಾಗಿ ನಡೆದ್ರೆ ಉತ್ಪಾದಕರು ಹೈನುಗಾರಿಕೆಯಿಂದ ಎಲ್ಲರೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾರೆ. ಈ ಒಂದು ಮಹಿಳಾ ಹಾಲು ಒಕ್ಕೂಟ ಸಂಘ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಾಗ, ಅಂದ್ರೆ ನಿಮ್ ಗ್ರಾಮದಲ್ಲೆಲ್ಲ ಸಾಕಷ್ಟು ಜನ ನಿಮಗೆ ಮಹಿಳಾ ಒಂದು ಸದಸ್ಯರು ನಿಮಗೆ, ಅಂದ್ರೆ ಅವರು ನಿಮಗೆ ಸಾಕಷ್ಟು ಸಹಕಾರ ಕೊಟ್ರ? ಸಹಕಾರ ಕೊಟ್ರು, ಯಾಕಂದ್ರೆ ಅವ್ರ ಸಹಕಾರ ಇರೋದ್ರಿಂದಲೇ ಇದು ಚೆನ್ನಾಗಿ ಡೈರಿ ನಡೀತದೆ. ಸಹಕಾರ ಇಲ್ಲ ಅಂದ್ರೆ ಯಾವುದೇ ಡೈರಿ ಕೂಡ ನಡೆಯಕ್ ಚಾನ್ಸ್ ಇರಲ್ಲ. ಅವ್ರ ಸಹಕಾರನು ಬೇಕು, ಪ್ಲಸ್ ಗುಣಮಟ್ಟ ಬೇಕು. ಈಗ ಉತ್ಪಾದಕರು ಗುಣಮಟ್ಟ ಚೆನ್ನಾಗಿ ತಂದ್ಕೊಟ್ರೆ ಸಂಘದ ಅಭಿವೃದ್ಧಿನೂ ಆಗುತ್ತೆ, ಪ್ಲಸ್ ಅವ್ರಿಗೂ ಒಂದು ಸಂಘನೂ ಬೆಳವಣಿಗೆ ಚೆನ್ನಾಗಿ ಇರುತ್ತೆ. ನಿಮ್ಮ ಗ್ರಾಮದಲ್ಲಿ ಅಂದ್ರೆ ಸಾಕಷ್ಟು ಈ ಒಂದು ಐನೂರು ಹಸುಗಳನ್ನ, ಅಂದ್ರೆ ಹಸುಗಳನ್ನ ಆಗಿರ್ಬೋದು ಎಮ್ಮೆಗಳನ್ನ ಆಗಿರ್ಬೋದು, ಸಾಕಷ್ಟು ಪ್ರಮಾಣದಲ್ಲಿ ಸಾಕಂತದನ್ನ ನೀವು ನೋಡಿಕೊಂಡು ಈ ಒಂದು ಹಾಲು ಒಕ್ಕೂಟ ಯಾಕೆ ಮಾಡಬಾರ್ದು ಅಂತ ಅನ್ಕೊಂಡು ನೀವು ಸ್ಥಾಪನೆ ಮಾಡಿದ್ರ? ಹೌದೌದು, ನಾವು ಈಗ ಹಾಲು ಒಕ್ಕೂಟದಿಂದ ಎಲ್ಲರಿಗೂ ರೈತರಿಗೆ ಅನುಕೂಲ ಆಗುತ್ತಂತಲೇ ನಾವು ಈಗ ಸ್ಥಾಪನೆ ಮಾಡಿದ್ವಿ. ಮತ್ತೆ ರೈತರಿಗೆ ನಾವ್ ಏನ್ ಮಾಡಿದ್ವಿ ಅಂದ್ರೆ ತರಬೇತಿಗಳು ಕೂಡ ನಾವು ಕೊಡಿಸಿದ್ವಿ. ಈಗ ಹೈನು ಯಾವ ರೀತಿ ಸಾಕ್ಬೇಕು, ಅದಕ್ಕೆ ಫುಡ್ ಎಷ್ಟು ಯಾವ ರೀತಿ ನೀಡಬೇಕು, ಆಮೇಲೆ ಶುದ್ಧವಾದ ನೀರ್ ಹೆಂಗ್ ಕೊಡ್ಬೇಕು ಅಂತಂದು ಉತ್ಪಾದಕರನ್ನ ನಾವು ನಮ್ಮ ಒಳ್ಳೆ ತರಬೇತಿ ಕೇಂದ್ರ ಐತಿ ಆ ಧಾರವಾಡ ತರಬೇತಿ ಕೇಂದ್ರಕ್ಕೆ ನಾವು ಕಳಿಸಿದ್ವಿ. ಆಮೇಲೆ ಅಧ್ಯಕ್ಷರ ತರಬೇತಿ ಕೇಂದ್ರ ಅಂತ ಬೆಳತಂಗಡಿ ಕೂಡ ನಾವು ಕಳಿಸಿದ್ವಿ, ಅಲ್ಲಿ ಕೂಡ ಅವರು ತರಬೇತಿ ಪಡ್ಕೊಂಬಂದ್ರು. ಪ್ರತಿ ವರ್ಷನೂ ನಾವು ಸ್ವಲ್ಪ ಜನನ ಧಾರವಾಡಕ್ಕೆ ನಾವು ತರಬೇತಿ ಕಳಿಸ್ತಲೇ ಇರ್ತೀವಿ, ತರಬೇತಿ ಪಡ್ಕೊಂಬಂದು ಚೆನ್ನಾಗಿ ಉತ್ಪಾದನೆ ಮಾಡ್ತಾ ಇದ್ದಾರೆ. ಈಗ ಒಂದು ಹಾಲಿನ ಡೈರಿ ಅಂದ್ರೆ ಸ್ಥಾಪನೆ ಮಾಡ್ಬೇಕಂತಂದ್ರೆ ಕೆಲವು ಸಾಮಗ್ರಿಗಳು ಬೇಕಾಗ್ತವೆ. ಪ್ರಾರಂಭದಲ್ಲಿ ನೀವು ಯಾವ ರೀತಿಯಾದಂತ ಒಂದು ಸಾಮಗ್ರಿಗಳನ್ನೆಲ್ಲ ತಗೊಂಡ್ ಬಂದ್ರಿ? ಪ್ರಾರಂಭದಲ್ಲಿ ನೀವು ಅಂದ್ರೆ ಹಣಕಾಸಿನ ವ್ಯವಸ್ಥೆ ಅದೆಲ್ಲ ಯಾವ ರೀತಿ ನೀವು ಅಲ್ಲಿ ಒಗ್ಗೂಡಿಸ್ಕೊಂಡ್ರೆ? ಪ್ರಾರಂಭದಲ್ಲಿ ನಮ್ಮ ಸ್ವಂತ ಬಂಡವಾಳವನ್ನು ಹೂಡಿದ್ವಿ. ಸ್ವಂತ ಬಂಡವಾಳ ಹೂಡಿ ಸಂಘ ಅಭಿವೃದ್ಧಿ ಆದ್ಮೇಲೆ ಆ ಬಂಡವಾಳ ಏನ್ ಹಾಕಿಬಿಟ್ಟಿದ್ವಿ ಆ ಬಂಡವಾಳನ ರಿಟರ್ನ್ ತಗೊಂಡಿವಿ. ಪ್ರತಿ ವರ್ಷ ಆಡಿಟ್ ಅಂತ ಮಾಡಿಸ್ತೀವಿ ನಾವು. ಪ್ರತಿ ವರ್ಷ ಆಡಿಟ್ ಮಾಡಿಸಿದ್ಮೇಲೆ ಸಂಘದ ಲಾಭ ಚಟುವಟಿಕೆಗಳು ಎಲ್ಲ ಬರ್ತವೆ. ಆಮೇಲೆ ಅದಾದ ನಂತರ ಸಂಘ ಯಾವಾಗ ಬೆಳವಣಿಗೆ ಚೆನ್ನಾಗಾಯ್ತು, ಜನರ ಸಹಕಾರ ಯಾವಾಗ ನೀಡ್ತಾ, ಮತ್ತೆ ನಾವು AMC ಅಂತಂದು ಒಂದು ಕಂಪ್ಯೂಟ್ರು, ಆಮೇಲೆ ಅನಾಲೈಜರ್ ಮಿಷಿನ್ನು, ಪ್ರತಿಯೊಂದು ತೂಕದ ಯಂತ್ರ, ಈಗ ಲೀಟರ್ನಲ್ಲಿ ಅಳೆಯೋ ಬದಲು ನಾವು ತೂಕ, ಯಾಕಂದ್ರೆ ಈಗ 15 ಲೀಟ್ರು, 20 ಲೀಟ್ರು, 25 ಲೀಟ್ರು ಒಂದು ಸದಸ್ಯರು ಹಾಲು ಹಾಕ್ತಾರೆ, ಅದನ್ನ ಲೀಟರ್ನಲ್ಲಿ ಅಳೆಯೋಕ್ಕೆ ಲೇಟ್ ಆಗುತ್ತೆ. ತೂಕದ ಯಂತ್ರ ಮಾಡ್ಕೊಂಡ್ರೆ ಯಾವುದೇ ಸಮಸ್ಯೆ ಇರಲ್ಲ ಅಂತಂದು ಎಲ್ಲ ಸಾಮಗ್ರಿಗಳನ್ನ ನಾವು ಈಗ ಸಂಘ ಬೆಳವಣಿಗೆ ಆದ ನಂತರ ನಾವು ಪ್ರತಿಯೊಂದು ಸಾಮಗ್ರಿಗಳನ್ನ ತಗೊಂಬಂದಿದ್ವಿ. ಅಂದ್ರೆ ಪ್ರಾರಂಭದಲ್ಲಿ ಸಾಕಷ್ಟು ನಿಮಗೆ ಸಾಮಗ್ರಿಗಳು ತಗೊಳಕ್ಕಾಗಲಿಲ್ಲ ಅಂತ ಆಗಲಿಲ್ಲ. ಲ್ಯಾಕ್ಟೋಮೀಟರ್ ಅಂತ ಬರುತ್ತೆ, ಲ್ಯಾಕ್ಟೋಮೀಟರ್ ಪ್ಲಸ್ ಟೆಂಪರೇಚರ್ ಎರಡನ್ನು ಟ್ಯಾಲಿ ಮಾಡಿ ಆಮೇಲೆ ಅವೆರಡೂ ಈ 32.6 ಅಂತೂ ಆಗುತ್ತೆ. ಆವಾಗ 8:50 ಅಂತ ಆದರೆ ಮಾತ್ರ ನಮ್ಮ ಒಕ್ಕೂಟದ ಒಂದು ರೂಲ್ಸ್ ಪ್ರಕಾರ ಹಾಲು ಗುಣಮಟ್ಟ ಹಾಲು ಅಂತ ಅದನ್ನು ಕರೀತಾರೆ. ಆ 32.6 ಖರೀದಿ ಮಾಡ್ಕೊಂಡು ಲೋ ಕ್ವಾಲಿಟಿನ ಆದಷ್ಟು ಜನರಿಗೆ ಈ ರೀತಿ ಫುಡ್ ಹಾಕಿದರೆ, ಈ ರೀತಿ ಮೇವು ಹಾಕಿದರೆ, ಈ ರೀತಿ ನೀವು ಒಳ್ಳೆ ಶುದ್ಧವಾದ ನೀರು ಕುಡಿಸಿದರೆ ಮಾತ್ರ ಚೆನ್ನಾಗಿ ಬರುತ್ತೆ ಅಂತ ರೈತರ ತಿಳುವಳಿಕೆ ಹೇಳಿಬಿಟ್ಟು ನಾವು ಪ್ರತಿ ಆದಷ್ಟು ಆದ ಮಟ್ಟಿಗೂ ಗುಣಮಟ್ಟ ಹಾಲನ್ನು ನಾವು ಖರೀದಿ ಮಾಡ್ತೇವೆ. ಈ ಒಂದು ಗ್ರಾಮದಲ್ಲಿ ಏನು ನೀವು ಸ್ಥಾಪನೆ ಮಾಡಿದ್ರು ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘ, ಅಂದ್ರೆ ಈ ಸಂಘದ ಒಂದು ಮೀಟಿಂಗ್ ಅಂತಂದ್ರೆ ಒಂದು ತಿಂಗಳಲ್ಲಿ ಎಷ್ಟು ಬಾರಿ ಮಾಡ್ತೀರಾ, ಅದರಲ್ಲಿ ಏನೇನು ಚರ್ಚೆ ಮಾಡ್ತಾ ಇದ್ರ? ಈಗ ನಾವು ಒಂದು ತಿಂಗಳಿಗೆ ತಿಂಗಳ ಮೀಟಿಂಗ್ ಅಂತ ಇರುತ್ತೆ, ಒಂದು ತಿಂಗಳಿಗೆ ಪ್ರತಿ ತಿಂಗಳು ಮೀಟಿಂಗ್ ಕರಿತೀವಿ. ಆ ಮೀಟಿಂಗ್ನಲ್ಲಿ ನಾವು ಏನೇ ಒಂದು ಸಮಸ್ಯೆ ಬಂದ್ರೆ, ಈಗ ಬೈ ಚಾನ್ಸ್ ಏನಾರ ಒಂದು ತಿಂಗಳು ಏನಾರ ಲೋ ಕ್ವಾಲಿಟಿ ಆಯ್ತು ಅಂದ್ರೆ ನಮ್ಮ ಮತ್ತೆ ಯಾಕೆ ಲೋ ಕ್ವಾಲಿಟಿ ಆಗುತ್ತೆ, ಅಡಲ್ಟ್ರೇಷನ್ ಏನಾರ ಪ್ರಾಬ್ಲಮ್, ರೈತ ಉತ್ಪಾದಕರು ಒಂದು ಪಕ್ಷ ಏನಾರ ಅಡಲ್ಟ್ರೇಷನ್ ಮಾಡಿದ್ರಪ್ಪ ಅಂದ್ರೆ ಈ ರೀತಿ ಬಂದತ್ತೆ ಅಂತ ನಾವು ಕಮಿಟಿಯವರಿಗೆ ತಿಳಿಸ್ಬೇಕದು. ಆಮೇಲೆ ಪ್ರತಿಯೊಂದು ಸಂಘದ ಚಟುವಟಿಕೆಗಳನ್ನ ನಾವು ಕೂಡ ಕಮಿಟಿ ಅವರಿಗೆ ತಿಳಿಸ್ಬೇಕು. ಹಾಗಾಗಿ ಪ್ರತಿ ತಿಂಗಳು ನಾವು ಮೀಟಿಂಗ್ ಕರೆದ್ಬಿಟ್ಟು ನಾವು ಈ ರೀತಿ ಚಟುವಟಿಕೆಗಳನ್ನ ಏನೇ ನಮ್ಮ ಸಂಘದಲ್ಲಿ ಆಗ್ತಕ್ಕಂಥ ಚಟುವಟಿಕೆಗಳನ್ನ ಎಲ್ಲ ಪ್ರತಿಯೊಂದು ನಾವು ತಿಳಿಸ್ಬಿಟ್ಟು ನಾವು ಮುಂದಿನ ಒಂದು ಸಂಘನ ಅಭಿವೃದ್ಧಿ ಮಾಡ್ಕೊಂತ ಬರ್ತಾ ಇದೀವಿ. ಅಂದ್ರೆ ಸಾಕಷ್ಟು ನೀವು ಏನು ಈಗ ಮೀಟಿಂಗ್ ಮಾಡಿದ್ರೋ ಅಂತ ಸಂದರ್ಭದಲ್ಲಿ ಎಲ್ಲಾ ಮಹಿಳಾ ಸದಸ್ಯರು ಇಲ್ಲಿ ಗುಂಪಿನಲ್ಲಿ ಸೇರ್ಬೇಕಾಗುತ್ತೆ ಅವತ್ತಿನ ದಿನ. ಹೌದೌದು, ಸೇರ್ಬೇಕಾಗುತ್ತೆ. ವರ್ಷಕ್ಕೊಂದ್ಸಲ ಜಿ ಬಿ ಎಂ ಅಂತ ಮಾಡ್ತೀವಿ. ಆ ಜಿ ಬಿ ಎಂ ಮಾಡ್ಬೇಕಾದ್ರೆ ಪ್ರತಿ ಏನು ಶೇರ್ ದ ಹೋಲ್ಡರ್ ಇರ್ತಾರಲ್ಲ, ಪ್ರತಿ ಜನಕ್ಕೂ ನೋಟಿಸ್ ಕೊಟ್ಟು ನಾವು ಶೇರ್ ಹೋಲ್ಡರ್ನ ಕಲೆಕ್ಟ್ ಮಾಡಿ ಎಲ್ಲರಿಗೂ ಬರಕ್ಕೆ ನಾವು ಇದು ಮಾಡ್ತೀವಿ. ಪ್ರತಿ ವರ್ಷಕ್ಕೊಮ್ಮೆ ನಾವು ಇಂದು ತಪ್ಪದ ರೀತಿಯಲ್ಲಿ ಜಿ ಬಿ ಎಂ ಅನ್ನ ಮಾಡ್ಕೊಂಡು ಬಂದಿದೀವಿ. ಈಗ ಜಿ ಬಿ ಎಂ ಅಂದ್ರೆ ಏನು? ಜನರಲ್ ಬಾಡಿ ಮೀಟಿಂಗ್ ಅಂತಂದು ಒಂದು ವರ್ಷದ ಪೂರ್ತಿ ವ್ಯವಹಾರವನ್ನ ಜನರ ಮುಂದೆ ತಿಳಿಸತಕ್ಕಂಥದ್ದಕ್ಕೆ ಜಿ ಬಿ ಎಂ ಅನ್ನುತ್ತಾರೆ. ಈ ಒಂದು ಹಾಲು ಉತ್ಪಾದಕರ ಒಕ್ಕೂಟದಲ್ಲಿ ಅಂದ್ರೆ ಇಷ್ಟೇ ಜನ ಮಹಿಳೆಯರು ಸದಸ್ಯರಾಗಬೇಕು ಅಂತೇಳಿ ಏನಾದ್ರೂ ಒಂದು ನಿಯಮ ಇದೆಯಾ? ಶೇರ್ದಾರ ಆಗಕ್ಕೆ ಯಾರಾದ್ರೂ ಹಾಲು ಹಾಕಾರೆ ಯಾರಾದ್ರೂ ಆಗ್ಬೋದು, ಬಟ್ ಶೇರ್ದಾರ ಆದ್ಮೇಲೆ ಹಾಲಂತೂ ಹಾಕ್ಲೇಬೇಕಾಗುತ್ತೆ. ಸುಮ್ಮನೆ ನಂದು ಶೇರ್ ಐತೆ ಅಂತಂದ್ರೆ ಅವ್ರಿಗೆ ಒಕ್ಕೂಟದಿಂದ ಆಗ್ಲಿ ನಮ್ಮ ಸಂಘದಿಂದ ಆಗ್ಲಿ ಅವ್ರಿಗೆ ಯಾವುದೇ ರೀತಿಯ ಒಂದು ಸೌಲಭ್ಯಗಳು ಸಿಗಲ್ಲ. ಅದು ಶೇರು ಮೂರು ವರ್ಷನ ಒಂದು ವರ್ಷ ಎಷ್ಟು ಆಗ್ತದಂಗೆ ಅವ್ರದ್ದು ವಾಪಸ್ ಪಡ್ಕೋಬಹುದು, ಅವ್ರಿಗೆ ಯಾವುದೇ ರೀತಿ ಸೌಲಭ್ಯ ಇರಲ್ಲ. ಬಟ್ ಸದಸ್ಯತ್ವ ತಗೊಂಡ ಮೇಲೆ ಅವರು ಒಂದು ವರ್ಷದಲ್ಲಿ 180 ದಿವಸ ಕನಿಷ್ಠ ಆದ್ರೂ ಹಾಲು ಹಾಕಿರ್ಬೇಕು, ಕಂಟಿನ್ಯೂ ಮೂರು ವರ್ಷ ಜಿ ಬಿ ಎಂಗೆ ಅಟೆಂಡ್ ಆಗಿರ್ಬೇಕು. ಹಂಗಿದ್ರೆ ಮಾತ್ರ ಅವ್ರ ಸದಸ್ಯತ್ವ ಚಾಲ್ತಿಯಲ್ಲಿರುತ್ತೆ. ಅಂದ್ರೆ ಈ ಒಂದು ಹಾಲು ಒಕ್ಕೂಟ ಸಂಘದಲ್ಲಿ ಶೇರ್ ಮಾಡ್ಬೇಕಂತಂದ್ರೆ ಅವ್ರು ಹೈನುಗಾರಿಕೆ ಮಾಡಿರ್ಬೇಕು ಅಂತ ಹೇಳಿ. ಹೈನುಗಾರಿಕೆ ಮಾಡಿರ್ಬೇಕು, ಫಸ್ಟ್ ಶೇರ್ ಹಾಕ್ಬೇಕಪ್ಪ ಅಂತಂದ್ರೆ ಕನಿಷ್ಠ 6 ತಿಂಗಳು ಹಾಲನ್ನು ಹಾಕಿರ್ಬೇಕು. ಆಮೇಲೆ ಬಾಡಿ ರೆಜುಲೇಷನ್ ನಮ್ಮ ಸಂಘದ ಮೀಟಿಂಗ್ ನಲ್ಲಿ ರೆಜುಲೇಷನ್ ಮಾಡಿಬಿಟ್ಟು ಶೇರ್ನ ನಾವು ಪಡೆಯೋದು. ಇವರು 6 ತಿಂಗಳು ಉತ್ಪಾದಕರು ನಮಗೆ ಹಾಲನ್ನು ಹಾಕಿದರೆ ಇವರ ಸದಸ್ಯತ್ವವನ್ನು ನಾವು ತಗೋಬಹುದು ಅಂತ ಮೀಟಿಂಗ್ ನಲ್ಲಿ ಪಾಸ್ ಮಾಡಿಬಿಟ್ಟು ನಾವು ಅವ್ರದ ಸದಸ್ಯತ್ವವನ್ನು ಪಡ್ಕೋಬಹುದು. ಈಗೆಲ್ಲ ಗುಣಮಟ್ಟದ ಹಾಲು ತಗೊಂಬಂದು ನಮ್ಮ ಕೃಷಿಕರು ನಿಮ್ಮಲ್ಲಿ ಡೈರಿಗೆ ಹಾಕಿದ್ರೆ ಈ ಒಂದು ನಿಮ್ಮ ಒಂದು ಹಾಲು ಒಕ್ಕೂಟ ಏನಾಯ್ತೋ ಇದು ಆರ್ಥಿಕವಾಗಿನೂ ಬೆಳೆಯುತ್ತೆ. ಅಂದ್ರೆ ಸಾಕಷ್ಟು ನಿಮಗೆ ಒಂದು ಗುಣಮಟ್ಟದ ಹಾಲನ್ನು ನಾವು ಕೊಟ್ಟಿವಿ ಅಂತೇಳಿ ಒಂದು ಹೆಸರನ್ನು ಬರುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ಕೃಷಿಕರು ಗುಣಮಟ್ಟದ ಹಾಲನ್ನ ತಂದು ನಿಮ್ಮ ಡೈರಿಗೆ ಹಾಕ್ಬೇಕಂತಂದ್ರೆ ಏನೆಲ್ಲ ಒಂದು ಕ್ರಮಗಳನ್ನ ಅವರು ಅನುಸರಿಸಬೇಕದು? ಈಗ ನಮ್ಮ ಕರ್ನಾಟಕದಲ್ಲಿ ಶಿವಮೊಗ್ಗ ಹಾಲು ಒಕ್ಕೂಟ ಫೇಮಸ್, ಎಲ್ಲದಕ್ಕೂ ನಮಗೆ ಸಹಕಾರ ಚೆನ್ನಾಗಿ ನೀಡ್ತಾ ಇದೆ. ಶಿವಮೊಗ್ಗ, ದಾವಣಗೆರೆ ಮತ್ತು ಚಿತ್ರದುರ್ಗ ಹಾಲು ಒಕ್ಕೂಟ ಅಂತ ನಾವು ಕರಿತೀವಿ. ಕಾರ್ಯದರ್ಶಿಗಳಿಗೆ ಅವ್ರು ಏನ್ ನೋಟಿಸ್ ಕಮಿಟಿ ಅವರಿಗೆ ಆಗ್ಲಿ ಒಂದು ನಮ್ಗೆ ಏನ್ ಅವ್ರು ಹೇಳ್ತಾರೆ, ಗುಣಮಟ್ಟ ಹಾಲಿಗೆ ಇವತ್ತು 3.5ಕ್ಕೆ 27.5 ರೂಪಾಯಿ ಗುಣಮಟ್ಟ ಹಾಲಿಗೆ ಕೊಡ್ತಾರೆ, ಪ್ಲಸ್ ಸರ್ಕಾರದಿಂದ 5 ರೂಪಾಯಿ ಬರುತ್ತೆ, ಅಲ್ಲಿಗೆ 32.5. ನಮ್ಮ ಸಂಘದಲ್ಲಿ 8 ಫ್ಯಾಟಿನ ತನಕ ದರವನ್ನು ತಗೊಂತಾರೆ. 8 ಫ್ಯಾಟ್ ಬಂದ್ರೆ 32.64 ರೂಪಾಯಿನ ತಗೊಂತ ಇದ್ದಾರೆ, ಪ್ಲಸ್ ಅದಕ್ಕೆ ಮತ್ತೆ ಸರ್ಕಾರದ 5 ರೂಪಾಯಿ ಕೂಡ ಆ್ಯಡ್ ಆಗುತ್ತೆ. ಹಿಂಗಾಗಿ 3.5ರಿಂದ 1 ಫ್ಯಾಟಿಗೆ 20% ರೈಜ್ ಆಗುತ್ತೆ. ಲೋ ಕ್ವಾಲಿಟಿ ಬಂದ್ರೆ ಯಾವುದೇ ರೀತಿ ಹಾಲನ್ನು ನಾವು ಖರೀದಿ ಮಾಡುವುದಿಲ್ಲ. 3.5ರಿಂದಲೇ ನಾವು ಗುಣಮಟ್ಟವನ್ನ ಕಾಪಾಡ್ಕೊಂಡು ಬರ್ತಾ ಇದೀವಿ. ಅಂದ್ರೆ ನೀವು ಡಿಗ್ರಿ ಮತ್ತು ಫ್ಯಾಟ್ ಅನ್ನ ಅಂದ್ರೆ ಅಳತೆ ಮಾಡಿ ಅದರ ಒಂದು ಅನುಗುಣಕ್ಕೆ ತಕ್ಕಂತೆ ನೀವು ದರವನ್ನ ನಿಗದಿ ಮಾಡ್ತೀರಾ? ನೀವು ನಿಗದಿ ಮಾಡ್ತೀರಾ, ಏನು ಈ ಒಂದು ಯಂತ್ರದಲ್ಲಿ ಅದು ನಿಗದಿ ಆಗುತ್ತೆ? ಒಕ್ಕೂಟದಲ್ಲಿ ಒಂದು ಫಾರ್ಮುಲಾ ಕಂಡಿಡಿದ್ದಾರೆ. ಅದು ಹೆಂಗಂದ್ರೆ ಈಗ 29.5 CLR, CLR ಅಂದ್ರೆ ಕರೆಕ್ಟ್ ಲ್ಯಾಕ್ಟೋಮೀಟರ್ ಅಂತಂದು ರೀಡಿಂಗ್ ಅಂತಂದು, ಪ್ಲಸ್ 3.5 ಫ್ಯಾಟ್, ಇವೆರಡೂ ಕೂಡಿಸಿದ್ರೆ 32.6 ಆಗುತ್ತೆ. ಆ 32.6 ಆದ್ರೆ ಮಾತ್ರ 8.50 SNF ಆಗುತ್ತೆ. ಹಂಗಾಗಿ ಅದು ಗುಣಮಟ್ಟ ಹಾಲಾಗುತ್ತೆ. ಅದ್ರ ಮೇಲೆ 4.1 ಫ್ಯಾಟ್ ಬಂತಂದ್ರೆ 28.5 CLR ಬರಬೇಕು, ಅವಾಗ ಅದು 32.6 ಆಗುತ್ತೆ. 32.6 ಆತಂದ್ರೆ ಅದು 8.50 ಆಗುತ್ತೆ, ರೈತರಿಗೆ ಗುಣಮಟ್ಟ ಹಾಲು ಸಿಗುತ್ತೆ. 8.40 ಮಾಡ್ಕೊಂಡು ಬಂದ್ರೆ ಸರ್ಕಾರದಿಂದ ಯಾವುದೇ ರೀತಿ ಪ್ರೋತ್ಸಾಹನ 5 ರೂಪಾಯಿ ಬರಲ್ಲ, ಪ್ಲಸ್ ಸಂಘಕ್ಕೆ 1 ರೂಪಾಯಿ ನಷ್ಟ ಆಗುತ್ತೆ. ಹಂಗಾಗಿ ನಾವೇನ್ ಮಾಡ್ತೀವಿ, ಗುಣಮಟ್ಟ ಹಾಲನ್ನೇ ಖರೀದಿ ಮಾಡ್ತಾ ಇದೀವಿ. ಈಗ ಸಂಘನೂ ನಷ್ಟ ಆಗ್ತಿರಲ್ಲ, ರೈತರಿಗೂ ಪ್ರೋತ್ಸಾಹನ ಕಡಿಮೆ ಸಿಗಲ್ಲ. ಹಂಗಾಗಿ ನಾವೇನ್ ಮಾಡ್ತೀವಿ, ರೈತರಿಗೆ ತಿಳುವಳಿಕೆ ಹೇಳ್ಬಿಟ್ಟು ಗುಣಮಟ್ಟ ಹಾಲನ್ನೇ ಖರೀದಿ ಮಾಡ್ತೀವಿ. ಇವತ್ತು ಏನಾದ್ರೂ ಫ್ಯಾಟ್ ಬರಲಿಲ್ಲ, ಡಿಗ್ರಿ ಬರಲಿಲ್ಲ ಅಂತಂದ್ರೆ ಅದಕ್ಕೆ ಕಡಿಮೆ ದರ ಆಗುತ್ತೆ? ಕಡಿಮೆ ದರ ಆಗುತ್ತೆ, ಬಟ್ ನಾವು ರೂಲ್ಸ್ ಪ್ರಕಾರ ತಗೋಣಕ್ ರೂಲ್ಸ್ ಇಲ್ಲ. ಕಡಿಮೆ ದರ ಸಿಗುತ್ತೆ, ಮಾಡ್ಕೋಬಹುದು. ಈಗ ಕ್ವಾಲಿಟಿ ಕೊಟ್ಟರ್ನ ಅದಕ್ಕೆ ಅದು ಅವಾಗ ನಷ್ಟ ಆಗುತ್ತಲ್ಲಿ, ಎರಡು ಟ್ಯಾಲಿ ಆಗಲ್ಲ. ಹಂಗಾಗಿ ಏನ್ ಮಾಡ್ತೀವಿ, ಅವರಿಗೆ ಡಾಕ್ಟರ್ ಸಲಹೆ ನೀಡಿಸ್ತೀವಿ, ಇಲ್ಲ ತರಬೇತಿ ಕಳಿಸ್ತೀವಿ ಅವ್ರನ್ನ. ಆಮೇಲೆ ಈಗ CLR ಬರಲ್ಲ ಅಂತಂದ್ರೆ ಅದಕ್ಕೆ ಏನು ಮಿನರಲ್ ಖನಿಜ ಮಿಶ್ರಣ ಅಂತ ಕೊಡ್ತೀವಿ ನಾವು, 3-4 ಐಟಮ್ ಬರ್ತಾವೆ, ಅವನ್ನೆಲ್ಲ ಕೊಟ್ಟು ಫೀಡಿಂಗ್ ಕೊಡ್ತೀವಿ. ಇವೆಲ್ಲ ಇದು ಮಾಡಿ ನಾವು ಆದಷ್ಟು CLR ಬರಕ್ಕೆ ರೈತರಿಗೆ ತಿಳುವಳಿಕೆ ಹೇಳ್ಬಿಟ್ಟು ಗುಣಮಟ್ಟ ಹಾಲನ್ನು ಖರೀದಿ ಮಾಡ್ತೀವಿ. ಇವತ್ತು ಈ ಒಂದು ಹಸುನಲ್ಲಿ ಹಾಲು ಸಾಕಷ್ಟು ಪ್ರಮಾಣದಲ್ಲಿ ಇಳುವರಿ ಬಂತಪ್ಪ ಅಂತಂದ್ರೂ ಅದರಲ್ಲಿ ಫ್ಯಾಟ್ ಅಂದ್ರೆ ಗುಣಮಟ್ಟ ಇಲ್ಲ ಅಂದ್ರೆ ನಾವು ಕೊಡುವಂತ ಆಹಾರದಲ್ಲಿ ಬದಲಾವಣೆ ಮಾಡ್ಕೊಳ್ಬೇಕು, ಆಹಾರದಲ್ಲೇ ಬದಲಾವಣೆ ಮಾಡ್ಕೋಬೇಕು ಒಂದು. ಆಮೇಲೆ ಶುದ್ಧವಾದ ಒಳ್ಳೆ ನೀರನ್ನ, ಈಗ ಎಲ್ಲೋ ಕೆರೆಗಳು ಕುಡಿಸೋದು ಎಲ್ಲೋ ಅಂತ ಕುಡಿಸೋದಕ್ಕಿನ್ನ ಆದಷ್ಟು ಬೋರ್ವೆಲ್ ನೀರು ಕುಡಿಸೋದ್ರಿಂದ ಬಹಳ ಅವಕ್ಕೆ ಆರೋಗ್ಯಕ್ಕೆ ಒಳ್ಳೆಯದು. ಆದಷ್ಟು ಜನಗಳಿಗೆ ಬೋರ್ವೆಲ್ ನೀರು ಕುಡ್ಸಕ್ಕೆ ನಾವು ಹೇಳ್ತಾ ಇದೀವಿ. ಎಲ್ಲೋ ಒಂಡು ನೀರು ಕುಡಿಸೋದು ಅವೆಲ್ಲ ಆರೋಗ್ಯ ಮೊದ್ಲು ಅಂದ್ರೆ ಮೊದ್ಲು ಕ್ರಾಸ್ ಬೀಡು ಅವೆಲ್ಲ ಮಾಮೂಲಿ ಇದ್ದು ಜವರಿ ತಳಿ ಅಂತಾರೆ, ಅವೆಲ್ಲಿ ಬೇಕಾದ್ರೂ ಏನ್ ಸುಧಾರಿಸಿ. ಈಗ HFO ಜರ್ಸಿ ಆಗಿರೋದ್ರಿಂದ ಅವಕ್ಕೆಲ್ಲ ಸುಧಾರಿಸಿನ ಕೆಪಾಸಿಟಿ ಇರಲಿಲ್ಲದಕ್ಕೆ ಶುದ್ಧವಾದ ಆಹಾರ ಶುದ್ಧವಾದ ನೀರನ್ನೇ ನಾವು ಹೈನುಗಾರಿಕೆ ಮಾಡ್ತಕ್ಕಂಥವ್ರಿಗೆ ನಾವು ಅದನ್ನೇ ನಾವು ಜಾಸ್ತಿ ಒತ್ತಿ ಒತ್ತಿ ಹೇಳ್ತೀವಿ. ನಾಗರಾಜ್ ಅವರೇ, ನೀವು ಒಬ್ಬ ಕಾರ್ಯದರ್ಶಿಯಾಗಿ ಈಗ ನಿಮ್ಮ ಒಂದು ಹಾಲಿನ ಒಂದು ಡೈರಿಯಿಂದ ಈ ಒಂದು ಹೈನುಗಾರಿಕೆ ಮಾಡುವಂಥ ರೈತರಿಗೆ ಹಲವಾರು ರೀತಿಯಾದಂಥ ಒಂದು ಫುಡ್ಗಳನ್ನ ನಿಮ್ಮ ಒಂದು ಡೈರಿ ವತಿಯಿಂದ ಕೊಡ್ತೀವಿ ಅಂತ ಹೇಳಿದ್ರ, ಅಂದರೆ ಇದರಲ್ಲಿ ಸಾಕಷ್ಟುನೇ ಅವರಿಗೆ ಆರ್ಥಿಕವಾಗಿ ಖರ್ಚು ಬರುತ್ತೆ. ಒಂದು ಈಗ ಬೇರೆ ಒಂದು ದಾರಿ ನೀವು ತೋರಿಸ್ಬೋದಲ್ಲ ಅವರಿಗೆ. ಈಗ ಸಾಕಷ್ಟು ಜನ ರೈತರು ಇವತ್ತು ಹೈನುಗಾರಿಕೆ ಮಾಡ್ತಾ ಇದ್ದಾರೆ ಅಂದ್ರೂ ಅವ್ರ ಜಮೀನು ಇರುತ್ತೆ, ನೀರಾವರಿ ಇರುತ್ತೆ, ಆ ಒಂದು ಜಮೀನಲ್ಲಿ ಏನಾದರೂ ಹಸಿರು ಮೇವುಗಳನ್ನ ಬೆಳಕನಕ್ಕೆ ಒಂದು ಅವಕಾಶ ಅವ್ರಿಗೆ ಮಾಡಿಕೊಡ್ಬೋದಲ್ಲ. ಐತಿ, ಅದನ್ನು ನಾವು ರೈತರಿಗೆ ಹೇಳ್ತೀವಿ. ಈ ಅಜೋಲಾ ಅಂತಂದು ಬರೀ ನೀರಿನಲ್ಲೇ ಬೆಳಿಬೋದು, ಅದಕ್ಕೆ ಫ್ಯಾಟ್ ಭಾಳ ಚೆನ್ನಾಗಿ ಬರುತ್ತೆ. ಬಟ್ ಇಂಟ್ರೆಸ್ಟ್ ಇರೋರು ಮಾಡ್ತಾರೆ, ಮಾಡಿದ್ದಾರೆ, ಇಂಟ್ರೆಸ್ಟ್ ಇರೋರು ಅಜೋಲಾ ಬೆಳೀತಾರೆ. ಆಮೇಲೆ ನೇಪಿಯರು ಈಗ ಅವೆಲ್ಲ ಒಂದು ಗನ್ ಇವು ಬರ್ತಾವೆ, ಅವನ್ನೆಲ್ಲ ತಂದುಬಿಟ್ಟು ಹಚ್ಕೊಂಬಿಟ್ಟು ಅವನು ಬೆಳೆ ಬೆಳಿಬೋದು. ಮೇವು ಹಸಿರು ಮೇವು ಯಾವಾಗಲೂ ರೆಗ್ಯುಲರ್ ಒಂದು ಕಾಲು ಎಕರೆ ಅರ್ಧ ಎಕರೆಗೆ ಹಾಕಿ ಅಂದರೆ ಅದು ಒಂದು ಕಡೆಯಿಂದ ಕಟಾವು ಹಾಕ್ಯಂಬಂದ್ರೆ ಇನ್ನೊಂದು ಕಡೆಯಿಂದ ಅಲ್ಲ ಮತ್ತೆ ಅದೆಲ್ಲ ಚಿಗರಿಕೊಂತ ಬಂದಿರ್ತತೆ. ಹಂಗಾಗಿ ಆ ನೇಪಿಯರ್ ಅವೆಲ್ಲ ಇರೋದ್ರಿಂದ ಚೆನ್ನಾಗಿ ಗಿನ್ನಿ ಅಂತ ಒಂದು ಇದು ಬರುತ್ತೆ, ಅವೆಲ್ಲ ಮೇವು ಬೆಳೀತಾರೆ. ಆಲ್ಮೋಸ್ಟ್ ನೇಪಿಯರ್ ಜಾಸ್ತಿ ಹಾಕಿದ್ದಾರೆ ರೈತರು, ನೇಪಿಯರ್ ಇದರಿಂದ ಒಳ್ಳೇದು. ಈಗ ನೀವೊಂದು ಮಾತು ಹೇಳಿದ್ರ ಅಂದ್ರೆ ನಮ್ಮ ಒಂದು ಡೈರಿ ವತಿಯಿಂದ ನಮ್ಮಲ್ಲಿ ಏನು ಹಾಲಾಗ್ತಾರೋ ಅಂತ ಅಂದ್ರೆ ಮಹಿಳಾ ಕೃಷಿಕರನ್ನೆಲ್ಲ ಬೇರೆ ಬೇರೆ ಕಡೆ ನಾವು ತರಬೇತಿ ಕಳಿಸ್ತೀವಿ, ಒಂದು ಹೈನುಗಾರಿಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನ ಅವ್ರಿಗೆ ತಲೆ ತುಂಬುತ್ತೀವಿ, ಅದರಿಂದ ಅವ್ರಿಗೆ ಸಾಕಷ್ಟು ಅನುಕೂಲ ಆಗಲಿ ಅಂತೇಳಿ. ಈಗ ತರಬೇತಿ ಅಂತಂದ್ರೆ ಎಲ್ಲೆಲ್ಲಿ ಕಳಿಸಿದ್ರೆ? ತರಬೇತಿ ಅಂದ್ರೆ ಈಗ ಸದ್ಯಕ್ಕೆ ನಾವು ಬೆಳ್ತಂಗಡಿ ಕಳಿಸಿದ್ವಿ ಪ್ಲಸ್ ಧಾರವಾಡ ಕಳಿಸಿದ್ವಿ, ಇವೆರಡರಲ್ಲಿ ಬಹಳ ಒಳ್ಳೆ ತರಬೇತಿಗಳನ್ನ ಕೊಡ್ತಾ ಇದ್ದಾರೆ. ಧಾರವಾಡದಲ್ಲಿ ಆಲ್ಮೋಸ್ಟ್ ಎಲ್ಲದಕ್ಕಿಂತ ಮೇನ್ ಧಾರವಾಡ ಚೆನ್ನಾಗಿದೆ. ಈಗ ಹಂಗಾಗಿ ನಾವು ಧಾರವಾಡಕ್ಕೆ ಈಗ ನಮಗೆ ಇಲ್ಲಿಂದ ಇವರು ಯಾಕಂದರೆ ಹೋಗ್ಲಿಕ್ಕೆ ಬರಲಿಕ್ಕೆ ಅನುಕೂಲ ಟ್ರೈನ್ ಇದೆ. ದಾವಣಗೆರೆಗೆ ಹೋಗ್ಬಿಟ್ರೆ ಸೀದಾ ಟ್ರೈನು ಹುಬ್ಳಿ ಇಳಿದ್ಬಿಟ್ಟು ಅಲ್ಲಿಂದ ಧಾರವಾಡದ ಹತ್ರ ರಾಯಪುರ ಅಂತಂದಿದೆ, ಅಲ್ಲಿ ಒಳ್ಳೆ ತರಬೇತಿ ಕೇಂದ್ರ ಎಲ್ಲ ನಮ್ಮ ಕರ್ನಾಟಕ ಆಲ್ ಓವರ್ ಕರ್ನಾಟಕ ಕೂಡ ಅಲ್ಲಿಗೆ ಬರುತ್ತೆ ಜಾಸ್ತಿ. ಅದನ್ನ ನೆಕ್ಸ್ಟ್ ಬೆಳ್ತಂಗಡಿ ಐತಿ, ಅಲ್ಲೇನು ಕೂಡ ಇದು ಮಾಡ್ತಾರೆ. ಇವೆರಡರಲ್ಲಿ ಕಳಿಸಿದ್ದೀನಿ, ಇನ್ನು ಮುಂದೆ ಮುಂದೆ ಬೇರೆ ತರಬೇತಿ ಎಲ್ಲರ ಇದ್ರೆ ನಾವು ಅಲ್ಲಿಗೂ ಕೂಡ ಕಳಿಸ್ಲಿಕ್ಕೆ ಆಸಕ್ತಿ ಪಡ್ತೀನಿ. ಈಗೆಲ್ಲ ಸಾಕಷ್ಟು ನಿಮ್ಮ ಗ್ರಾಮದಲ್ಲಿ ಕೃಷಿ ರೈತ ಮಹಿಳೆಯರು ಈಗೆಲ್ಲ ಹೆಚ್ಚಾಗಿ ಈ ಒಂದು ಜರ್ಸಿ ಎಚ್ ಎಫ್ ಎಮ್ಮಿಗಳನ್ನ ಇಂಥವನ್ನೇ ಸಾಕಾಣಿಕೆ ಮಾಡಿದ್ದಾರೆ. ಈಗ ತರಬೇತಿಗೆಲ್ಲ ಹೋಗಿದಾರಲ್ಲ, ಈಗ ಧಾರವಾಡ ಕಳಿಸಿದ್ವಿ ಅಂತ ಹೇಳಿದ್ರಿ, ಬೆಳ್ತಂಗಡಿ ಕಳಿಸಿದ್ವಿ ಅಂತ ಹೇಳಿದ್ರಿ, ಅಲ್ಲಿ ಏನಾದರೂ ಈ ಒಂದು ದೇಶೀಯ ತಳಿ ಹಸುವಿನ ಬಗ್ಗೆ ಏನಾದರೂ ಮಾಹಿತಿ ಕೊಟ್ಟದಾರ? ಅಲ್ಲಿ ಏನಾದರೂ ಮಾಹಿತಿ ಕೊಟ್ಟಿದ್ರೆ ನಿಮ್ಮ ಒಂದು ಗ್ರಾಮದಲ್ಲಿ ಏನಾದರೂ ಈ ಒಂದು ದೇಶೀಯ ತಳಿ ಹಸುಗಳನ್ನ ಏನಾದರೂ ಯಾರಾದರೂ ಸಾಕಾಣಿಕೆ ಮಾಡಿದ? ಈಗ ಅಲ್ಲಿ ಹೇಳ್ತಾರೆ ಇಂತಿಂಥ ದೇಶದ ತಳಿಗಳು ಬರ್ತವೆ, ಇವನು ಸಾಕಿದರೆ ಇಷ್ಟಿಷ್ಟೇ ಲೀಟ್ರ್ ಹಾಲು ಕೊಡ್ತತೆ, ಆಮೇಲೆ ಫುಡ್ಡು ಯಾವ ರೀತಿ ಕೊಡಬೇಕು ಅದನ್ನೆಲ್ಲ ಹೇಳಿರ್ತಾರೆ. ಬಟ್ ಆ ದೇಶೀಯ ತಳಿ ತಂದು ಸಾಕಂತ ರೈತರು ಇನ್ನ ಮನ್ಸು ಮಾಡಿಲ್ಲ. ಈಗ ವಾತಾವರಣ ನಮ್ಮ ಇದರಲ್ಲಿ ಜರ್ಸಿ ಮಾಮೂಲು ಎಚ್ಚಪ್ಪು ಪ್ಯೂರ್ ಎಚ್ಚಪ್ ಅಲ್ಲ, ಮಾಮೂಲು ಎಚ್ಚಪ್ಪು ಅವೆಲ್ಲ ಈ ವಾತಾವರಣಕ್ಕೆ ಹೊಂದ್ಕೊಳ್ಳೋದ್ರಿಂದ ಆಲ್ಮೋಸ್ಟ್ ಈಗ ಸದ್ಯಕ್ಕೆ ಅವೇ ಜಾಸ್ತಿ ಯೂಸ್ ಮಾಡ್ತಾ ಇದಾರೆ. ಈಗ ಅದು ಫಾರಮ್ ಟೈಪ್ ಮಾಡ್ಕೊಂಬಿಟ್ಟು ಅವರೆಲ್ಲ ಮಾಡೋರು ಈ ಗಿರ್ ಅಂತ ಬಂದವ, ಒಂದು ಮೂರ್ನಾಲ್ಕು ಜನ ಗಿರ್ ತಳಿ ಕಟ್ಟಿದ್ದಾರೆ. ಗಿರ್ ಇನ್ನು ಸದ್ಯಕ್ಕೆ ಯಾವ್ದು ನಮ್ಗಿನ್ನು ಹಾಲು ಬಂದಿಲ್ಲ. ಅಂದ್ರೆ ಆ ನಿಟ್ಟಿನಲ್ಲಿ ಸಾಕಷ್ಟು ಈ ಒಂದು ಸಲಹೆ ಕೊಡಿಸ್ಬೇಕಾಗುತ್ತೆ ನಮ್ಮ ಕೃಷಿಕರಿಗೆ. ಹೌದೌದು, ಕೊಡಿಸ್ಬೇಕು, ಯಾಕಂದ್ರೆ ಅವರಿಗೆ ಮನಸ್ಸು ಬರಬೇಕು. ಈಗ ಇದೇ ನಮ್ಮ ಮಳೆ ಬೆಳೆಯಾಗೆ, ಈ ವರ್ಷ ಏನೋ ಮಳೆ ಆಯ್ತು, ಇದೇ ಮಳೆ ಬೆಳೆಗೆ ನಾವು ಏನೂ ಮಾಡೋಕ್ಕಾಗಲ್ಲ, ಒಂದು ಜೊತೆಗೆ ಉಪಕಸು ಬಂತ ಒಂದು ಹೈನುಗಾರಿಕೆ ಇದ್ರೆ ನಮ್ಮ ಜೀವನ ಅಭಿವೃದ್ಧಿ ಆಗುತ್ತೆ, ನಮ್ಮ ಮಕ್ಕಳು ಮರಿ ಒಂದು ಪೀಜ್ಗಾಗಲಿ ಪ್ರತಿ ಇನ್ನೊಂದಕ್ಕಾಗಲಿ ಅಭಿವೃದ್ಧಿ ಆಗುತ್ತೆ ಅಂತಂದು ಉಪಕಸ್ಬು ಚೆನ್ನಾಗಿ ಇದು ಹೈನುಗಾರಿಕೆಯಿಂದ ಎಲ್ಲರೂ ರೈತರು ಇವತ್ತು ಭಾಳ ಅನುಕೂಲತೆಯಿಂದ ಜೀವನ ಮಾಡ್ತಾ ಇದ್ದಾರೆ ಇಲ್ಲಿ ಬಿಸ್ತುವಳ್ಳಿಯಲ್ಲಿ. ಈಗ ಸಾಕಷ್ಟು ಈ ಒಂದು ಕೃಷಿಕರು ಈಗ ಹಸುಗಳನ್ನ ತರ್ತಾರೆ, ಜರ್ಸಿ ಆಗಿರ್ಬೋದು ಎಚ್ ಎಫ್ ಆಗಿರ್ಬೋದು ಅಥವಾ ಎಮ್ಮೆಗಳೇ ಆಗಿರ್ಬೋದು, ಅವರು ತಂದು ಸಾಕಿ ನಾವು ಹಾಲಿನ ಡೈರಿ ಇದೆ ನಮ್ಮ ಊರಲ್ಲಿ ಹಾಲು ಮಾರಾಟ ಮಾಡೋಣ ಅನ್ಕೊಂಡು ಕೊಂಡ್ಕೊಂಬರ್ತಾರೆ ಸಾಕಷ್ಟು ಹಣ ಸಾಲ ಮಾಡೋ ಅಥವಾ ಇನ್ನೊಂದು ಕಡೆ ಎಲ್ಲೆಲ್ಲ ತಂದು ಹಾಕಿರ್ತಾರೆ ಬಂಡವಾಳ. ಈಗ ಏನಾದರೂ ಹಸುಗಳು ತಂದಂಥ ಸಂದರ್ಭದಲ್ಲಿ ಇಲ್ಲಿನ ವಾತಾವರಣಕ್ಕೆ ಹೊಂದಿಕೊಳ್ಳದೇ ಇರ್ಬೋದು ಅಥವಾ ಯಾವುದಾದ್ರೂ ಕಾಯಿಲೆಗೆ ತುತ್ತಾಗಿರ್ಬೋದು, ಅಂಥ ಸಂದರ್ಭದಲ್ಲಿ ಏನಾದರೂ ಅವು ಮರಣ ಹೊಂದಿದ್ರೆ ಅಂದರೆ ನಿಮ್ಮ ಒಂದು ಒಕ್ಕೂಟದಿಂದ ಏನಾದರೂ ಅವರಿಗೆ ಇನ್ಸೂರೆನ್ಸ್ ವ್ಯವಸ್ಥೆ ಏನಾದರೂ ಮಾಡಿಕೊಟ್ಟಿದ್ರೆ? ಹೌದೌದು, ನಮ್ಮ ಒಕ್ಕೂಟದಿಂದ ಯಾವತ್ತಿಗೂ ಫಸ್ಟ್ ಹಸು ತರಿಸಿದಂಗಲೇ ನಾವು ತಿಳಿಸೋದು ರೈತರಿಗೆ. ನಾವೇನು ಹೇಳ್ತೀವಿ, ವಿಮೆ ಮಾಡಿಸ್ರಿ ಫಸ್ಟು ಅಂತಂದು. ನಮ್ಮೂರಲ್ಲಿ ಪ್ರತಿ ಉತ್ಪಾದಕರಿಗೆ ಏನು ಆಲ್ಮೋಸ್ಟ್ ಎಲ್ಲ ಹಾಕ್ತಾರೆ ಒಬ್ಬರಿಗೂ ಬಿಡ್ದಂಗೆ ವಿಮೆ ಮಾಡಿಸಿದ್ದೀನಿ. ಮರಣ ಹೊಂದಿದ್ದಾವೆ ಎಲ್ಲರಿಗೂ, ಇಷ್ಟು ದಿವಸ 80% ಅಮೌಂಟ್ ಬರುತ್ತೆ, ಈಗ 100% ಅಮೌಂಟು, 100% ಅಮೌಂಟು ಕ್ಲೈಮ್ ಆಗ್ತಾಯಿತ್ತು. ಈಗ ಈಗ ಎಕ್ಸಾಂಪಲ್ 40,000 ಕಸು ಅದು ವಿಮೆ ಆಗಿದ್ರೆ 40,000-40,000 ಅಮೌಂಟ್ ವಿಮೆ ಕ್ಲೈಮ್ ಆಗಿದೆ. ಅಂದ್ರೆ ವಿಮೆ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ರೆ ಕೊಟ್ಟಿದ್ವಿ, 100% ವಿಮೆ ಮಾಡಿಸಿದ್ದೀನಿ. ಈಗ ವಿಮೆ ಮಾಡಿಸ್ಬೇಕಂತಂದ್ರೆ ಏನೆಲ್ಲ ದಾಖಲೆಗಳನ್ನ ಕೊಡಬೇಕಾಗುತ್ತೆ ಮತ್ತೆ ಪ್ರತಿ ವರ್ಷ ರಿನಿವಲ್ ಮಾಡಬೇಕಾಗುತ್ತೆ? ಹೌದು, ವಿಮೆ ಮಾಡಿಸ್ಬೇಕಂದ್ರೆ ಅವ್ರದ್ದೇನು ದಾಖಲೆ ಅಂದ್ರೆ ಒಂದು ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ವಿತ್ ಫೋಟೋ, ಅಷ್ಟು ಕೊಟ್ಬಿಟ್ಟಿರ್ತೀವಿ. ಆಮೇಲೆ ಅವ್ರ ಪ್ರತಿ ವರ್ಷನೂ ರಿನ್ಯೂವಲ್ ಆಗ್ಬೇಕು. ಒಂದ್ ಇಯರ್ ಅದು ವಿಮೆ ಇದ್ರ ಡೇಟ್ ಇರುತ್ತೆ, ಅದು ಎಕ್ಸ್ಪೈರ್ ಆಗ್ತಿದ್ದಂಗೆ ಮತ್ತೆ ನಾವು ರಿನ್ಯೂವಲ್ ಮಾಡಿಸ್ಬೇಕು. ಈಗ ಒಂದು ಹಸು ನಾವು ವಿಮೆ ಮಾಡಿಸ್ಬೇಕಂತಂದ್ರೆ ಎಷ್ಟು ಹಣ ಕೊಡ್ಬೇಕಾಗುತ್ತೆ ನಮ್ಮ ಕೃಷಿ? ಈಗ ಅದು ಒಂದೊಂದ್ಸಲಿ ಒಂದೊಂದು ರೀತಿ, ಒಂದೊಂದು ಇನ್ಸೂರೆನ್ಸ್ ಆಫೀಸ್ನಲ್ಲಿ ಒಂದೊಂದು ರೀತಿ ಇರುತ್ತೆ. ಈಗ ಆಲ್ಮೋಸ್ಟ್ 60,000 ಒಂದು ಹಸು ಮಾಡಿಸಿದ್ದೀನಿ, 308 ರೂಪಾಯಿ ತಗೊಂಡಿದ್ವಿ 60,000. 300 ಅಂದ್ರೆ ಮತ್ತೆ ನೆಕ್ಸ್ಟ್ ಇಯರ್ ಯಾವ ರೀತಿ ಆಗುತ್ತೆ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಅವ್ರದ್ದು ರೂಲ್ಸ್ ಇರೋದು 308 ಇದೆ, 35,000 ತಗೊಂಡ್ರೆ 162 ರೂಪಾಯಿನೇ ಇದೆ. ಅದು ಹಸು ಯಾವ ರೀತಿ ಇದೆ ನೋಡ್ಕೊಂಬಿಟ್ಟು ಡಾಕ್ಟರ್ ಆ ಒಂದು ವ್ಯಾಲ್ಯೂ ಮೇಲೆ ಮಾಡ್ತಾರೆ, ಇದು ಎಷ್ಟು ಸೂಲಿಂದ ಹಾಕ್ಲಾ, ಇದು ಏನು ಎಂತ, ಅದನ್ನು ವಯಸ್ಸಿನ ಮೇಲೆ ಇದು ಮಾಡಿ ಮಾಡ್ತಾರೆ. ಈಗ ಎಕ್ಸಾಂಪಲ್ 35,000 162 ರೂಪಾಯಿನೇ ಇದೆ, 40,000 ತಗೊಂಡ್ರೆ 200 ಚಿಲ್ಲರೆ, ಈ ತರ ರೈಸ್ ಮಾಡ್ಕೊಂತ ಹೋಗುತ್ತೆ. 60,000 ತನಕ ನಮ್ದು ಒಕ್ಕೂಟದಿಂದ ಈಗೇನು ಇದೆ ನಾವು ಇದು ಮಾಡ್ಕೊಂಡಾರಲ್ಲ, 60,000 ತನಕ ವಿಮೆ ಇದೆ, 60,000 ಮಾಡಿಸ್ಕೊಟ್ಟಿದ್ದೀನಿ, 308 ರೂಪಾಯಿ ಲಾಸ್ಟ್ ಇದೆ. ಈಗ ಈ ಒಂದು ಹೈನುಗಾರಿಕೆಯಲ್ಲಿ ಈ ಒಂದು ಪೌಷ್ಟಿಕಾಂಶದ ಕೊರತೆಯಿಂದ ಇರ್ಬೋದು, ಅಥವಾ ನೀರು ಸರಿಯಾದ ಒಂದು ಕಾಲಕ್ಕೆ ಸಿಗದೇ ಇರ್ಬೋದು, ಇಲ್ಲಾಂದ್ರೆ ಈ ಒಂದು ಗಾಳಿಯ ವಾತಾವರಣದಿಂದ ಸಾಕಷ್ಟು ಹಸುಗಳಿಗೆ ಎಮ್ಮಿಗಳಿಗೆಲ್ಲ ಕಾಯಿಲೆಗಳು ಬರುವಂತ ಒಂದು ಸಂದರ್ಭ ಇರುತ್ತೆ. ಅಂತ ಸಂದರ್ಭದಲ್ಲಿ ನಿಮ್ಮ ಒಂದು ಡೈರಿ ವತಿಯಿಂದ ಏನಾದರೂ ಚಿಕಿತ್ಸೆ ಈ ನಿಟ್ಟಿನಲ್ಲಿ ಏನಾದರೂ ವ್ಯವಸ್ಥೆ ಮಾಡಿದ್ರೆ? ಹೌದು, ನಮ್ಮ ತಾಲೂಕಿಗಂತಲೇ ಒಬ್ಬರನ್ನ ಡಾಕ್ಟರ್ ನೇಮಿಸಿದ್ದಾರೆ. ಪ್ರತಿ ತಿಂಗಳಿಗೊಮ್ಮೆ ಕ್ಯಾಂಪ್ ಅಂತ ಮಾಡ್ತೀವಿ. ಕ್ಯಾಂಪ್ ಅಂತ ಮಾಡಿಬಿಟ್ಟು ಯಾವುದೇ ಹಣ ಪಡೆಯಲ್ಲ, 5 ರೂಪಾಯಿ 10 ರೂಪಾಯಿ ಮಾಮೂಲಿ ಟೋಕನ್ ಫೀಸ್ ಅಂತ ಇರುತ್ತೆ. ಆ ಟೋಕನ್ ಫೀಸ್ ತಗೊಂತೀವಿ, ಯಾಕಂದ್ರೆ ಮತ್ತೆ ಅವ್ರ ಡಾಕ್ಟರ್ ಬಂದರ ಇಲ್ಲ ಅನ್ನೋದಕ್ಕೆ ಅವ್ರಿಗೆ ಒಂದು ಇದಿರುತ್ತೆ. ಆ ಟೋಕನ್ ಫೀಸ್ ತಗೊಂಡು ನಾವು ಚಿಕಿತ್ಸೆಯನ್ನು ಕೊಡಿಸ್ತೀವಿ. ಪ್ಲಸ್ ಎಮರ್ಜೆನ್ಸಿ ಏನಾರ ಪ್ರಾಬ್ಲಮ್ ಆಗಿ ಡಾಕ್ಟರ್ ಬೇಕಪ್ಪ ಅಂತಂದ್ರೆ, ಇಷ್ಟು ಸಹ 50 ರೂಪಾಯಿ ಟೋಕನ್ ಇತ್ತು, ಈಗ 75 ರೂಪಾಯಿ ಟೋಕನ್ ಮಾಡಿದ್ದಾರೆ ಎಲ್ಲ, ಮತ್ತೆ ರೇಟ್ ಜಾಸ್ತಿ ಆಗಿದೆ. ಈಗ ಅವರು 75 ರೂಪಾಯಿ ಆ ಟೋಕನ್ ತಗೊಂಡ್ಬಿಟ್ಟು ನಾವು ಇವರು ರೈತರು ಎಮರ್ಜೆನ್ಸಿನ ಒಂದು ಏನೇ ಒಂದು ಆಕಳ ಮುಂದಕ್ಕೆ ಹೋಗಿರಲ್ಲ, ಇಲ್ಲಾಂದ್ರೆ ಈ ಒಂದು ಯಾವುದೋ ಒಂದು ಹಸು ಕೊರೋ ಹಾಕಿರುತ್ತೆ, ಮಾಸ ಹಾಕಿರಲ್ಲ, ಪ್ರಾಬ್ಲಮ್ ಇರುತ್ತೆ, ಅವಾಗ ನಾವು ಇಮಿಡಿಯೇಟ್ಲಿ ಫೋನ್ ಮಾಡಿದಾಗ ಅವರು ಜಗಳ ಎಲ್ಲೇ ಇದ್ರು ಇಷ್ಟು ಟೈಮಿಂಗ್ಸಿಗೆ ಬರ್ತೀವಿ ಅಂತ ಹೇಳ್ಬಿಟ್ಟು ಚಿಕಿತ್ಸೆಯನ್ನು ಕೊಟ್ಟು ಹೋಗಿದ್ದಾರೆ. ಇವರಿಗೆ ಉತ್ಪಾದಕರು ಮಾತ್ರ ಪಶುವೈದ್ಯಾಧಿಕಾರಿಗಳು ಯಾವಾಗ್ಲೂ ನಮಗೆ ನಮ್ಮ ತಾಲೂಕಿನಲ್ಲಿ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ, ಯಾವುದೇ ರೀತಿ ತೊಂದರೆ ಇಲ್ಲ. ಅಂದ್ರೆ ಇದಕ್ಕೆ ಬೇರೆ ಸಪರೇಟ್ ಡಾಕ್ಟರ್ ಇದ್ದಾರೆ, ಹಾಲು ಉತ್ಪಾದಕರ ಅಪಾಯಿಂಟ್ ಮಾಡ್ಕೊಂಡಾರೆ, ಕೆಎಂಎಫ್ನಿಂದ ಅಪಾಯಿಂಟ್ ಮಾಡ್ಕೊಂಡು ಪ್ರತಿ ತಾಲೂಕುಗಳಿಗೂ ಕೂಡ ಡಾಕ್ಟರ್ನ ನೇಮಿಸಿದ್ದಾರೆ. ಈಗ ಕಾಯಿಲೆ ಬರಬಾರ್ದು ಅನ್ನುವಂತ ಒಂದು ದೃಷ್ಟಿಯಲ್ಲಿ ಪ್ರತಿ ವರ್ಷನೂ ಅಂದ್ರೆ ಮುಂಜಾಗ್ರತೆ ಕ್ರಮವಾಗಿ ಲಸಿಕೆಗಳನ್ನ ಹಾಕ್ತಾರೆ ಕೆಲವೊಂದು ಕಾಯಿಲೆಗೆ, ಆ ತರ ಏನಾದ್ರೂ ಲಸಿಕೆಗಳನ್ನ ಹಾಕ್ತಾರೆ? ಹಾಕ್ತಾರೆ. ಈಗ ಕಾಲು ಬಾಯಿ ಜ್ವರ ಇವೇನೋ ಬರ್ತಾವಲ್ಲ, ಅವಕ್ಕೂ ಲಸಿಕೆ ಹಾಕ್ತಾರೆ. ಆಮೇಲೆ ಈ ಕೆಚ್ಚಲು ಬಾವುಗಳು ಅಂತಂದು ಬಂದ್ರೆ ಅದು ಬಾದ್ರಂತ ರೋಗ ಯಾವುದೂ ಇಲ್ಲ, ಅದು ಮುಂಜಾಗ್ರತೆ ಹೇಳ್ತಾರೆ. ಈ ತರ ಎಲ್ಲ ಅಂತಂದು ಒಂದು ಮನೆ ಮದ್ದು ಅಂತಂದು ಒಂದು ಬೋರ್ಡೆ ಕೊಟ್ಬಿಡ್ತಾರೆ ನಮ್ಮ ಕೆಎಂಎಫ್ನಿಂದ. ಆ ಮದ್ದು ಅದನ್ನು ಬೋರ್ಡ್ನಲ್ಲಿ ಓದ್ಕೊಂಬಿಟ್ಟು ಉತ್ಪಾದಕರು ಆಲ್ಮೋಸ್ಟ್ ಮಾಡ್ತಾರೆ, ಅದರಲ್ಲೂ ಕೈ ಮೀರಿ ಹೋಗ ಅಂತ ಹೋಗ್ತಿರ್ತವೆ. ಈಗ ನಿಮ್ಮ ಡೈರಿ ವತಿಯಿಂದ ಬರ್ತಾರೆ ಡಾಕ್ಟ್ರು, ಜೊತೆಗೆ ಸರ್ಕಾರಿ ಆಸ್ಪತ್ರೆಯಿಂದಲೂ ಪಶು ಆಸ್ಪತ್ರೆಯಿಂದಲೂ ಬರ್ತಾರೆ, ಅಂದ್ರೆ ಅದರದ್ದ ನೆರವು ಎಲ್ಲ ಇದಕ್ಕೆ ನಮ್ಮ ಕೃಷಿಕರು ಸಿಗುವಂತೆ ನೀವು ನೋಡ್ಕೊಳ್ತೀರಾ? ಹೌದೌದು, ಪ್ರತಿ ನಾವು ಏನೇ ಬಂದ್ರು ಡಾಕ್ಟರ್ ಇಂಥ ಟೈಮ್ನಾಗ ನಮ್ಗೆ ಯಾಕೆ ಒಂಚೂರು ಆಕಳು ಮೇವ್ ತಿನ್ನಲ್ಲಪ್ಪ ಚೆನ್ನಾಗಿಲ್ಲ ಅಂದ್ರೆ ಸಾಕು, ಎಮರ್ಜೆನ್ಸಿ ನಾವು ಹಂಗೆ ಡಾಕ್ಟರ್ನ ಕರೆಸ್ತೀವಿ, ಕರೆಸಿ ನಾವು ಚಿಕಿತ್ಸೆ ಕೊಡಿಸಿದ್ವಿ. ಒಟ್ಟಾರೆ ನಿಮ್ಮ ಒಂದು ಸಂಘದ ಕಾರ್ಯಚಟುವಿಕೆಗಳು ಉತ್ತಮವಾಗಿ ನಡ್ಕೊಂಡು ಉತ್ತಮವಾಗಿ ನಡೀತಾ ಇತ್ತು. ನಾವು ಡೈರಿ ಓಪನ್ ಆದಾಗಿನಿಂದಲೂ ಯಾವುದೇ ರೀತಿ ತೊಂದರೆ ಇಲ್ಲದಂಗೆ ಸಂಘ ಚೆನ್ನಾಗಿ ಚಟುವಟಿಕೆ ನಡೀತಾ ಇತ್ತು. ಪ್ರತಿನಿತ್ಯ ನಿಮಗೆ ಬೆಳಗ್ಗೆ ಮತ್ತು ಸಾಯಂಕಾಲ ಎಷ್ಟು ಹಾಲು ಉತ್ಪಾದನೆ ಆಗಿ ನಿಮಗೆ ಮಾರಾಟ ಮಾಡ್ತಾರೆ ನಮ್ಮ ಕೃಷಿಕರು? ಈಗ ಆಲ್ಮೋಸ್ಟ್ ಈಗ ರನ್ನಿಂಗ್ ಇರೋದು, ಮಳೆಗಾಲದಲ್ಲಿ ಕನಿಷ್ಠ ಅಂದ್ರೂ ಬೆಳಗ್ಗೆ 100 ಸಾಯಂಕಾಲ 400 ಲೀಟರ್ ತನಕ ಅವರೇಜ್ ಹೋಗಿದೆ. ಅಂದ್ರೆ ಇನ್ನೂ ಹೆಚ್ಚು ನಿಮಗೆ ಹಾಲು ಬಂದ್ರೆ ಇನ್ನೂ ಚೆನ್ನಾಗಿ ಒಳ್ಳೆಯ ಒಂದು ಸಂಘ ಬೆಳೆಯಕ್ಕೆ ಕಾರಣ ಆಗುತ್ತೆ. ಸಂಘ ಬೆಳೆಯಕ್ಕೂ ಕಾರಣ, ಉತ್ಪಾದಕರಿಗೂ ಒಳ್ಳೆ ದರ ಸಿಗುತ್ತೆ. ಈಗ ಸಾಕಷ್ಟು ನೀವು ರೈತರಿಗೆ ಸಲಹೆ ಕೊಡಿಸ್ಬೋದಲ್ಲ, ಸಂಬಂಧಪಟ್ಟಂತಹ ಒಂದು ಪಶು ವೈದ್ಯರನ್ನ ಕರೆಸಿ. ನಮಗೆ ಕೃಷಿಯಲ್ಲಿ ಏನಾದ್ರೂ ಬೆಳೆಗಳು ಕೈ ಕೊಟ್ಟಾಗ ಇವತ್ತು ಆರ್ಥಿಕವಾಗಿ ನಮ್ಮನ್ನು ಕೈ ಹಿಡಿಯೋದಂದ್ರೆ ಈ ಒಂದು ಹೈನುಗಾರಿಕೆ ಮಾಡಿದ್ರೆ ಅಂತ ಹೇಳಿ ಸಾಕಷ್ಟು ಗೊತ್ತಿದೆ. ಅಂದ್ರೆ ಈ ನಿಟ್ಟಿನಲ್ಲಿ ಹೆಚ್ಚು ಹೆಚ್ಚು ಈ ಒಂದು ಸಾಕಾಣಿಕೆಗೆ ಅಂದ್ರೆ ಹೈನುಗಾರಿಕೆ ಮಾಡುವ ಒಂದು ನಿಟ್ಟಿನಲ್ಲಿ ರೈತರಿಗೆ ಉತ್ಸಾಹ ಕೊಡ್ಬೋದಲ್ಲ? ಸಾಲ ಸೌಲಭ್ಯಗಳು ಕೊಡಿಸಿದ್ವಿ ನಾವು DCC ಬ್ಯಾಂಕ್ನಿಂದ. ಈಗ ಇವರಿಗೆ ಮೇವಿಗಾಗ್ಲಿ ಫುಡ್ಡಿಗಾಗ್ಲಿ ಒಂದು ನಿರ್ವಹಣಾ ವೆಚ್ಚ ಅಂತ ಕೊಡಿಸಿದ್ವಿ, ಅದನ್ನು ಪ್ರತಿ ತಿಂಗಳು ಕಂತು ಹಾಲು ಹಾಕಿಬಿಟ್ಟು ತೀರಿಸ್ಬೇಕಂತ ಹೇಳ್ಬಿಟ್ಟು ನಾವು ಅದನ್ನ ರಿಕವರಿ ಮಾಡ್ಕೊಂತ ಹೋಗ್ತಿದ್ವಿ. ಇದು ತೀರಿದ ನಂತರ ಮತ್ತೆ ದೊಡ್ಡ ಸೌಲಭ್ಯದಲ್ಲಿ ನಾವು ಸಾಲವನ್ನು ಕೊಡಿಸ್ಲಿಕ್ಕೂ ನಮ್ಮ ಕಮಿಟಿ ತೀರ್ಮಾನದಲ್ಲಿ ನಾವು ತಗೊಂಡಿದ್ವಿ. ಮುಂದೆ ಇವರ ಒಂದು ಸಹಕಾರ ಈ ಟ್ರಾನ್ಸಾಕ್ಷನ್ ಈಗ ಬರೀ ನಾವು ಕೊಡಿಸೋದಲ್ಲ, ಇವ್ರು ಯಾವ ರೀತಿ ರಿಕವರಿ ಮಾಡ್ಬೇಕಲ್ಲ, ಮೇನ್ ರಿಕವರಿ ಮಾಡಲಿಲ್ಲ ಅಂದ್ರೆ ಆಲಿನ ಪೇಮೆಂಟ್ ನಿಂತು ಹೋಗುತ್ತೆ ಅಲ್ಲಿ, ಅಲ್ಲಿ ಮತ್ತೆ ಅವ್ರು ಕಟ್ ಮಾಡ್ಕೊಳೋದು. ಈಗ ಮತ್ತೆ ಈಗ ತಗೊಂಡ್ರೆ ವರ್ಷ ಜನ ತಗೊಂಡಿರ್ತಾರೆ, ವರ್ಷ ಜನ ತಗೊಂಡಿರಲ್ಲ. ಈಗ ಅಲ್ಲಿ ರಿಕವರಿ ಆಗ್ಲಿಲ್ಲ ಅಂದ್ರೆ ಆಲಿನ ಪೇಮೆಂಟ್ ಅಲ್ಲಿ ಕಟ್ ಮಾಡ್ಕೊಂತಾರೆ, ಅವಾಗ ಬೇರೆಯವರಿಗೆ ತೊಂದರೆ ಆಗುತ್ತೆ. ಆ ಉದ್ದೇಶದಿಂದ ಕಮಿಟಿ ತೀರ್ಮಾನ ತಗೊಂಡೇ ಬಿಟ್ಟು ಯಾರು ಚೆನ್ನಾಗಿ ಕಟ್ತಾರೋ ಅಂತವ್ರಿಗೆ ನಾವು ಸಾಲ ಸೌಲಭ್ಯನೂ ಕೊಡಿಸಿದ್ವಿ. ಒಟ್ಟಾರೆ ನಾಗರಾಜ್ ಅವರೇ, ಈ ಒಂದು ಸಂಘದ ಕಾರ್ಯಚಟುವಿಕೆಗಳು ಅಂದ್ರೆ ಉತ್ತಮವಾಗಿ ನಡ್ಕೊಂಡು ಹೋಗ್ತಾ ಇದೆ? ಹೌದು, ನಡ್ಕೊಂಡು ಹೋಗ್ತಾವೆ ಉತ್ತಮವಾಗಿ. ನಮ್ಮೂರಲ್ಲಿ ಒಳ್ಳೆ ಸಹಕಾರ ಇದೆ, ಯಾವುದೇ ರೀತಿ ತೊಂದರೆ ಇಲ್ಲದಂಗೆ ಚೆನ್ನಾಗಿ ನಡೀತಾ ಇದೆ. ನಿಮ್ಮ ಒಂದು ಹಾಲು ಒಕ್ಕೂಟದಲ್ಲಿ ಈ ಒಂದು ಚುನಾಯಿತ ಸದಸ್ಯರಾಗಿರ್ಬೋದು, ಮಾಮೂಲಿ ಸದಸ್ಯರಾಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಇವರ ಪಾತ್ರ ಏನಿರುತ್ತೆ? ಕಮಿಟಿ ಅಂದ್ರೆ ನಮ್ಮ ಸಂಘದ ಕಾರ್ಯಚಟುವಟಿಕೆಗಳ ಅಧ್ಯಕ್ಷರು. ಈಗ ನಮ್ದು ಕಾರ್ಯದರ್ಶಿ ಒಬ್ಬರೇ ವ್ಯವಹಾರ ಮಾಡಕ್ ಬರಲ್ಲ, ಅಧ್ಯಕ್ಷರು ಪ್ಲಸ್ ಕಾರ್ಯದರ್ಶಿ ಸೇರ್ಬಿಟ್ಟು ವ್ಯವಹಾರ ಮಾಡ್ಬೇಕು. ಈಗ ಅದ್ರ ಕಮಿಟಿ ತೀರ್ಮಾನಕ್ಕೆ ಏನೇ ಒಂದು ಸಮಸ್ಯೆ ಇದ್ರು ಮೀಟಿಂಗ್ ಕರ್ಬಿಟ್ಟು ನಾವು ಆ ಕಮಿಟಿ ತೀರ್ಮಾನಕ್ಕೆ ನಾವು ಒಪ್ಪಿಸ್ಬಿಟ್ಟೆ ಕೆಲಸ ಮಾಡಿದ್ರೆ ಯಾವತ್ತೂ ಸಂಘ ಅಭಿವೃದ್ಧಿ ಆಗುತ್ತೆ. ಸುಮ್ಮನೆ ಏನು ಗೊತ್ತಿಲ್ದಂಗೆ ಮಾಡಿದ್ರೆ ಯಾವ ಸಂಘಗಳು ಸರಿಯಾಗಿ ನಡೆಯೋದಿಲ್ಲ, ಯಾಕಂದ್ರೆ ಮುಚ್ಚಿಕೊಂತ ಹೋಗೋ ಪರಿಸ್ಥಿತಿ ಬರ್ತವೆ. ಹಾಗಾಗಿ ಏನಾಗುತ್ತೆ, ಸಂಘದಲ್ಲಿ ಯಾರು ಚೆನ್ನಾಗಿರ್ತಾರೋ, ಒಬ್ಬ ಕಾರ್ಯದರ್ಶಿನೇ ಆಗಿರ್ಬೋದು, ಅಧ್ಯಕ್ಷರನ್ನೇ ಆಗಿರ್ಬೋದು, ನಿರ್ದೇಶಕರುಗಳು ಆಗಿರ್ಬೋದು, ಎಲ್ಲರೂ ಸಹಕಾರ ಇದ್ರೆ ಮಾತ್ರ ಸಹಕಾರ ಅಂತಲೇ ಕರೆಯೋದಿದೆ. ಎಲ್ಲರ ಸಹಕಾರ ಇದ್ರೆ ಮಾತ್ರ ಸಹಕಾರ ಸಂಘ ಚೆನ್ನಾಗೇ ಬೆಳೆಯುತ್ತೆ. ಅದರಲ್ಲಿ ಯಾರು ಒಂದು ಸವರಿ ಇಲ್ಲ ಅಂದ್ರೆ ಸಂಘ ಬೆಳೆಯೋಕ್ಕೆ ಕಷ್ಟಕರವಾಗುತ್ತೆ. ಒಳ್ಳೇದು ನಾಗರಾಜ್ ಅವರೇ, ಈಗ ನೀವು ಒಬ್ಬ ಈ ಒಂದು ಹಾಲು ಒಕ್ಕೂಟದ ಕಾರ್ಯದರ್ಶಿಗಳಾಗಿ ಏನೆಲ್ಲ ಒಂದು ಇಲ್ಲಿನ ಒಂದು ಕಾರ್ಯಚಟುವಟಿಕೆಗಳು ನಡೀತಾ ಇದಾವೆ ಅಂತೇಳಿ ಸಾಕಷ್ಟು ವಿಚಾರಗಳನ್ನ ತಿಳಿಸಿಕೊಟ್ಟಿದ್ದೀರಾ. ಅಂದ್ರೆ ಇನ್ನು ನಿಮ್ಮ ಒಂದು ಮಹಿಳಾ ಹಾಲು ಒಕ್ಕೂಟ ಏನಿದೆಯೋ ಇದು ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಗುಣಮಟ್ಟದ ಹಾಲನ್ನ ನಮ್ಮ ಕೃಷಿಕರು ತಂದು ಇಲ್ಲಿ ಮಾರಾಟ ಮಾಡಿ ಈ ಒಂದು ಸಂಘ ಇನ್ನೂ ಆರ್ಥಿಕವಾಗಿ ಬೆಳೀಲಿ ಅಂತ ಸಹ ನಾವು ಹಾರೈಸೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಕಾರ್ಯಚಟುವಟಿಕೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಾ, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಜಗಳೂರು ತಾಲೂಕು ಬೆಸ್ತವಳ್ಳಿಯ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಕಾರ್ಯಚಟುವಟಿಕೆಗಳು ಈ ಕುರಿತು ಸಂಘದ ಕಾರ್ಯದರ್ಶಿಗಳಾದ ಬಿಎಲ್ ನಾಗರಾಜ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಯುಎಂ ಮರುಳಸಿದ್ದೇಶ್. ಕೇಳುಗರೆ, ನಾಳೆ ಸಂಜೆ 5:30 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ನೇಗಿಲ ಮಿಡಿತದಲ್ಲಿ ಕೇಳುವಿರಿ ತೆಂಗಿನ ಗರಿ ತಿನ್ನುವ ಹುಳುವಿನ ನಿರ್ವಹಣೆ. ಈ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ಡಾಕ್ಟರ್ ಬಿಸಿ ಹನುಮಂತಸ್ವಾಮಿ, ಹಿರಿಯ ವಿಜ್ಞಾನಿ ಹಾಗೂ ಮುಖ್ಯಸ್ಥರು ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ. ನಂತರ ಸಿರಿಧಾನ್ಯ ಕೃಷಿಯ ಅನುಭವಗಳು ಈ ಕುರಿತು ಮೊಳಕಾಲ್ಮೂರು ತಾಲೂಕು ಬೊಮ್ಮಲಿಂಗೇನಹಳ್ಳಿಯ ಕೃಷಿಕ ಹುಲಿಯಪ್ಪ ಅವರೊಂದಿಗಿನ ಸಂದರ್ಶನ, ಜೊತೆಗೆ ಜನಪದ ಗೀತೆಗಳನ್ನು ಕೇಳುವಿರಿ. ಏನೇ, ನಾನು ನಮ್ಮ ಈ ವ್ಯಾಪಾರ ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಾಡ್ರಿ, ನಿಮ್ಮನ್ನ ತಡೆದವ್ರು ಯಾರು? ಹಂಗಲ್ಲಮ್ಮ, ಯಾರು ತಡಿತಾ ಇಲ್ಲ, ಆದ್ರೆ ಯಾರು ಸಹಾಯ ಪಡೀಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ನಾನಿಲ್ವಾ ನನ್ನಿಂದ? ಹೇಳು ಹೇಳು, ಏನ್ ನಿನ್ನಿಂದ ಆಗತ್ತ? ಅದ ಹಾಗೆ ಆಕಾಶವಾಣಿ ಇದೆ ಅಲ್ವಾ, ಅವ್ರ ಜಾಲ ರಾಷ್ಟ್ರಾದ್ಯಂತ ಇದೆ ಅಂತ ಕೇಳಿದೀನಿ. ಸರಿ ಅಮ್ಮ, ಅದರಿಂದ ನನಗೇನ್ ಲಾಭ ಅಂತ? ಖಂಡಿತ ಲಾಭ ಇದೆ. ಆಕಾಶವಾಣಿ ಜಾಹೀರಾತ್ ಮೂಲಕ ಯಾವುದೇ ನಗರದ ಗ್ರಾಹಕರನ್ನ ನೀವು ತಲುಪಬಹುದು. ಸರಿ, ಹಾಗಾದ್ರೆ ಅದನ್ನು ನೀನೇ ಹೇಳ್ಬಿಡು, ಈ ಆಕಾಶವಾಣಿನ ನಾನು ಹ್ಯಾಕ್ ಸಂಪರ್ಕಿಸಬೇಕು ಅಂತ? ತುಂಬಾ ಸುಲಭ, ಹೇಳ್ತೀನಿ ಕೇಳಿ. ಒಂದ್ ನಂಬರ್ ಹೇಳ್ತೀನಿ, ಬರ್ಕೊಂತೀರಾ? ಬರ್ಕೊತೀನಿ. 8700 ಇರೋ ಒಂದ್ ನಿಮಿಷ, ಈಗಲೇ ಫೋನ್ ಮಾಡ್ಬಿಡ್ತೀನಿ. 8700 01 4242. ಅಷ್ಟೇ ಸುಲಭ. ಇದೀಗ ಕೇಳಿ ಈ ಜನಪದ ಗೀತೆಯನ್ನ. ಕಟ್ಟಿಸ್ಯಾಳೆ ಅಂತ್ಯವಿಲ್ಲದ ಕೆರೆಯ 12 ತೋಬು ಮಧುಗಾದ 12 ತೋಬು ಮಧುಗಾದ ಕೆರೆಗೆ ಗಂಗವ್ವ ಸುರಿದು ಬರುತ್ತಾಳೆ ಬರುತ್ತಾಳೆ ಬರುತ್ತಾಳೆ. ಮಾಯದಂತ ಮಳೆ ಬಂತಣ್ಣ ಮಧುಗಾದ ಕೆರೆಗೆ ಮಧುಗಾದ ಕೆರೆಗೆ ಮಧುಗಾದ ಕೆರೆಗೆ. ಅಂಗೈನಷ್ಟು ಮೋಡವಾಗಿ ಭೂಮಿ ತುಕದ ಗಾಳಿ ಬಿಸಿ ಅಂಗೈನಷ್ಟು ಮೋಡವಾಗಿ ಭೂಮಿ ತುಕದ ಗಾಳಿ ಬಿಸಿ. ಗುಡುಗಿ ಗೂಡಾಗಿ ಜಳ ಜಳ ಗಂಗವ್ವ ತಾಯಿ ಗುಡುಗಿ ಗೂಡಾಗಿ ಜಳ ಜಳ. ಮಾಯದಂತ ಮಳೆ ಬಂತಣ್ಣ ಮಧುಗಾದ ಕೆರೆಗೆ ಮಧುಗಾದ ಕೆರೆಗೆ.

ತಂದೆವು ನಿಜಿ ನಾವ ಬಿಗಿದೆವು ಬರಬೇಕು ತಂಗಿ ಮದುವೆಗೆ ಬರಬೇಕು ತಂಗಿ ಮದುವೆಗೆ ಕುದುರೇನ ತಂದೆವು ನಿಜಿ ನಾವ ಬಿಗಿದೆವು ಬರಬೇಕು ತಂಗಿ ಮದುವೆಗೆ ಬರಬೇಕು ತಂಗಿ ಮದುವೆಗೆ